ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:50:58. ಇದೀಗ ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ತಮಗೆಲ್ಲ ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೊಸ ವರ್ಷದ ಅಂಗವಾಗಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬೇಡರೆಡ್ಡಿಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಶಿವಮ್ಮ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ರೈತ ಬಾಂಧವರೇ, ಈ ಹೊಸ ವರ್ಷ ನಿಮ್ಮ ಕೃಷಿ ಬದುಕಲ್ಲಿ ಒಳ್ಳೆ ಮಳೆ ಬೆಳೆ ಬಂದು ನಿಮ್ಮ ಕೃಷಿ ಬದುಕು ಸಂತೋಷವಾಗಿರಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ಈ ದಿನ ನಮ್ಮ ಜೊತೆ ಬ್ಯಾಡ್ರಳ್ಳಿಯ ರೈತ ಮಹಿಳೆ ಶ್ರೀಮತಿ ಶಿವಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಶಿವಮ್ಮರೇ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಶಿವಮ್ಮರೇ. ಈ ಕೃಷಿ ಬದುಕ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾನು ಮುಂಚೆ ಸಣ್ಣಳಿದ್ದಲ್ಲೂ ಅದೇ ಮಾಡ್ತಿದ್ವಿ ಸರ್, ನಮ್ಮ ಮನೆಗೆ, ನಮ್ಮ ತವ್ರ ಮನೆಗೂ, ನನ್ನ ಗಂಡನ ಮನೆಗೂ ಅದನ್ನೇ ಮಾಡ್ಬೇಕು ಅನ್ನಿಸ್ತು. ನಾನು ಓದಿರ್ಲಿಲ್ಲ, ಅದಕ್ಕಾಗಿ ನಾ ಕೃಷಿ ಬದುಕೇ ಮಾಡ್ಬೇಕು ಎಂಬ ಉದ್ದೇಶ. ಇನ್ನೇನು ಬೇರೆದೇನು ಮಾಡಕ್ಕಾಗಲ್ವಲ್ಲ, ಓದಿಲ್ಲ ಅಂದ್ರೆ ಅದನ್ನೇ ಮಾಡ್ಕೊಂಡ್ ಬಂದ್ವಿ. ತವ್ರ ಮನೆಯಲ್ಲೂ ನಿಮ್ ತಂದೆ ತಾಯಿ ಎಲ್ಲ ಕೃಷಿಕರೇನಾ? ನಮ್ ತಂದೆ ತಾಯಿನೂ ವ್ಯವಸಾಯಗಾರ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಮ್ಮ? ಲಾಭನೇ, ಇನ್ನೇನು ಜೀವನ ಅಂದ್ರೆ ಅದ್ರಾಗಿದ್ದಲ್ಲೇ ಜೀವನ, ನಮ್ಗೆ ಅದ್ ಲಾಭನ ಅನ್ಕೊಂಡೆ ಜೀವನ ಮಾಡ್ಬೇಕು. ಲಾಸ್ ಅಂತಂದ್ರೆ ಬೇರೆ ಮಾಡಕ್ ಜೀವನಕ್ಕೆ ಏನು ಇಲ್ವಲ್ಲ, ಇದೇ ಜೀವನ ಚೆನ್ನಾಗೈತೆ ಅಂತ ಮಾಡ್ಬೇಕು. ಕೃಷಿ ಬದುಕು ಕಷ್ಟ ಅನ್ಸುತ್ತಾ? ಕಷ್ಟ ಅಂದ್ರೂ ಮಾಡ್ಬೇಕು ಅಂತ ಅನ್ನಿಸಿದ್ಮೇಲೆ ಮಾಡ್ಲೇಬೇಕು. ನಮ್ಮ ಮನೆಗೆ ಓದಕ್ ಕಳ್ಸಿರ್ಲಿಲ್ಲ, ನನಗೆ ವಿದ್ಯೆ ಅಭ್ಯಸಿಲ್ಲ, ಇನ್ನೇನು ಇದನ್ನ ಬಿಟ್ರೆ ಬೇರೆ ಯಾವ್ದು ಬರಲ್ಲ, ಅದಕ್ಕಾಗಿ ಇದನ್ನೇ ಮಾಡ್ಬೇಕು ಅನ್ನಿಸ್ತು. ಇದನ್ನೇ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ವಿ. ಎಷ್ಟು ಎಕರೆ ಇದೆ? ನಮ್ದು 2.5 ಎಕರೆ. 2.5 ಎಕರೆ ನೀರಾವರಿ? ನೀರಾವರಿ ನೀರಾವರಿ ಈಗ ಮಾರ್ಕಡಿಮೆ ಚಾನಲ್ ನೀರಾವರಿ. ನಾವು ಇತ್ತೀಚೆಗೆ ಬೋರ್ ಹಾಕ್ಸ್ಕೊಂಡಿದ್ವಿ, ಹಾಕ್ಸ್ಕೊಂಡು ಬೆಳೆ ಬೆಳೆ. ಬೋರ್ ಹಾಕ್ಸಿ ಎಷ್ಟು ವರ್ಷ ಆಯ್ತು? ಅಲ್ಲಿ ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಮುಂಚೆ ಬೇರೆಯವ್ರು ಬಿಟ್ಕೊಂಡು ಬೆಳ್ಕೊಂತಿದ್ವಿ. ಮುಂಚೆ ಬೇರೆಯವ್ರು ಬಿಟ್ಕೊಂಡು ಅಗ್ಲಗ್ಲ ಅದೇ ಆದ್ರೆ ಚೆನ್ನಾಗಿರಲ್ಲ. ನಮ್ಗೂ ಒಂದ್ ಸ್ವಲ್ಪ ಎಲ್ಲ ಆದಾಯ ಬಂದ್ಕೊಂಡು ನಾವು ಸ್ವಂತಕ್ಕೆ ಹಾಕ್ಸ್ಕೊಂಡಿದ್ವಿ, ಬೆಳಿತೀವಿ. 2.5 ಎಕರೆ ಏನೇನ್ ಬೆಳೆಗಳು ಬೆಳಿತಾ ಇದ್ರ? ಮೊನ್ನೆ ಕಾಕಡ ಗಿಡ ಇದ್ದು ಒಂದ್ 1/2 ಎಕರೆಗೆ, ಅವೆಲ್ಲ ಕಿತ್ತು ಜೋಳ ಹಾಕಿದ್ವಿ. ಬಿಜಾಪುರದಿದ್ದ ಒಂದ್ ಪ್ಯಾಕೆಟ್ ಜೋಳ ಬೀಜ ತರಿಸಿದ್ವಿ, ಅದು 1/2 ಎಕರೆಗೆ ಒಂದ್ ಪ್ಯಾಕೆಟ್ ಜೋಳದ ಬೀಜ ಊರಿದ್ವಿ. 33 ಪ್ಯಾಕೆಟ್ ಜೋಳ ಆಯ್ತು. ಊಟ ಜೋಳ? ಮೆಕ್ಕೆಜೋಳ. ಮೆಕ್ಕೆಜೋಳ ಮೆಕ್ಕೆಜೋಳ ಬಹಳ ಚೆನ್ನಾಗಿ ಇಳುವರಿ ಬಂತು. ಯಾರೋ ಒಬ್ರು ಒಂದ್ ಪ್ಯಾಕೆಟ್ ತಂದು ಕೊಟ್ಟಿದ್ರು ಬೀಜನ. ಅಲ್ಲಿಂದಲೇ ಯಾಕೆ ತರಿಸಿದ್ವಿ ಅಂದ್ರೆ, ನಾವು ಫೋರ್ಮಲ್ಗೆ ಬರೋದು, ಮುರರ್ಜಿ ಸ್ಕೂಲಿಂದ ಬರೋರೊಬ್ರು, ಅಲ್ಲಿ ನಮ್ ಕಡೆ ಇಳುವರಿ ಚೆನ್ನಾಗ್ ಬರುತ್ತೆ, ಬೀಜ ತಂದು ಕೊಡ್ತೀನಿ ಹಾಕ್ರಿ ಅಂದ್ರು. ಆಯ್ ಸರ್ ತಂದು ಕೊಡ್ರಿ ಅಂದ್ವಿ, ಒಂದ್ ಪ್ಯಾಕೆಟ್ ತಂದು ಕೊಟ್ಟಿದ್ರು, ಹಾಕಿದ್ವಿ. ಬಹಳ ಚೆನ್ನಾಗಿ ಇಳುವರಿ ಬಂತು. ಅದನ್ನ ಎಲ್ಲಾರು ಇಷ್ಟೊಂದು ಇಳುವರಿ ಬಂದೈತೆ ಒಂದ್ ಪ್ಯಾಕೆಟ್ಗೆ ಅಂದ್ರೆ ನಂಬಕ್ಕೆ ಆಗಲ್ಲ. ನಾವೆಲ್ಲ ಹಾಕಿದ್ದೀವಿ, ಬಂದಿಲ್ಲ ಇಷ್ಟೊಂದು, ಎಲ್ಲಿ ತರಿಸಿದ್ರಿ? ನಾವ್ ಇಂತ ತರಿಸಿದ್ವಿ. ಅಥವಾ ಅಷ್ಟು ದೂರ ಹೋಗಿ ತರಕಾಗಲ್ಲ, ಅವರು ಆಗ್ಲಾಗ್ಲಿ ಬೇರೆಯವ್ರಿಗೆ ಎಲ್ಲರಿಗೂ ತಂದು ಕೊಡಕ್ಕಲ್ಲ. ನಮ್ಗೊಂದ್ ಪ್ಯಾಕೆಟ್ ತಂದು ಕೊಟ್ಟಿದ್ರು, ಚೆನ್ನಾಗ್ ಬಂತು. ಅಡಕೆ ಗಿಡ ಇಟ್ಟಿದೀವಿ, ಬಹಳ ಚೆನ್ನಾಗೈತೆ. ಅದ್ರಾಗೆ ಅಡಕೆ ಗಿಡದಾಗೆಲ್ಲ ತ್ಯಾಗ ಸ್ಯಾಡೆ ಗಿಡ ಐತೆ, ಕುರಿಮರಿ ಮೇಸ್ತೀನಿ. ಹೂವಿನ ಗಿಡ ಐತೆ ಒಂದ್ ಸ್ವಲ್ಪ, ಅದನ್ನು ನೋಡ್ಕೊಂತೀನಿ. ದುಂಡ್ಮಲ್ಗೆ ಮಲ್ಲೆ ಐತೆ, ಕಾಕಡ ಗಿಡ ಕಿತ್ತಾಕಿದ್ವಿ, ಇತ್ತು ಕಿತ್ತಾಕಿದ್ವಿ. ಇವಾಗ ಅದ್ರಾಗೆ ಕೆಲಸ ಮಾಡ್ಕೊಂಡು ಇದೀವಿ. ಮತ್ತೆ ತೆಂಗಿದೆಯಾ? ತೆಂಗಿನ ಗಿಡ ಐತೆ, 100 100 ತೆಂಗಿನ ಗಿಡ ಐತೆ. ಒಂದ್ ಸ್ವಲ್ಪ ದೊಡ್ಡ ಗಿಡದಾಗೆಲ್ಲ ಕಾಯಿ ಬಿಟ್ಕೊಂಡಿದೀವಿ. ಸಣ್ಣ ಗಿಡದಾಗೆಲ್ಲ ಎಲ್ಲಾನ ಅಲ್ಲಿ ಹತ್ರ ದಾರೆ ಗೋಡಾಡರೆಲ್ಲ ಕೇಳ್ತಾರೆ ಅಂದ್ರೆ ಎಳ್ನೀರಿಗೆ ಕೊಡ್ತೀವಿ. ಅವು ಎಳ್ನೀರು 500, 300, 400 ತಿಂಗಳಿಗೂ 1/2 ತಿಂಗಳಿಗೂ ಕಡ್ಕೊಂಡು ಹೋಗ್ತಾರೆ. ಕಾಯಿ ಬಿದ್ದವ ತಂದು ಮನೆಗಳ ಆಟಕ್ಕೆಂತೀವಿ, ವ್ಯಾಪಾರ ಯಾರಾದ್ರು ಬಂದ್ರೆ ಕೊಡ್ತೀವಿ. ಈ ಕಾಕಡ ಹೂವಿನ ಗಿಡ ತೆಗೆದು ಬಿಟ್ವಿ ಅಂತ ಅಂದ್ರೆ ಹೂವಿನಂತ ಒಳ್ಳೆ ಲಾಭ ಇದೆಯಲ್ಲ? ಲಾಭ ಇತ್ತು, ಆದ್ರೂ ಮಾಡಕ್ಕಾಗಲ್ಲ ಅಂದು ಕಾಕಡ ಗಿಡ ಒಂದು ತೆಗದ್ವಿ. ವರ್ಷ ಇಡೀ ವರ್ಷ ಎಲ್ಲ ಅದೇ ಕೆಲ್ಸ ಆಗದು. ಒಂದ್ ತೆಗದ್ವಿ, 2 ಐತೆ. ಮಲ್ಲೆ ಗಿಡ ದುಂಡ್ ಮಲ್ಲಿಗೆ ಐತೆ, ಎಲ್ಲ ಕ್ಲೀನ್ ಮಾಡಿದ್ವಿ. ಇವಾಗ ಈ ತಿಂಗಳಿದ್ದ ಮುಂದಿನ ತಿಂಗಳಿದ್ದ ದುಂಡ್ ಮಲ್ಲಿಗೆ ಬರುತ್ತೆ, ಮಲ್ಲೆನು ಬರುತ್ತೆ. ಅದ್ ಮಾತ್ರ ಒಂದ್ 60 ದುಂಡ್ ಮಲ್ಲಿಗೆ ಐತೆ, ಒಂದು 30 ಕಾಕಡ ಮಲ್ಲೆ ಗಿಡ ಐತೆ. ಕಾಕಡ ಗಿಡ ಕಿತ್ತಾಕಿದ್ವಿ. ಅಲ್ಲೇ ಸನೇದಿಂದಿದ್ದಲ್ಲೂ ಅದೇ ಕೆಲಸ ಮಾಡ್ಕೊಂಡಿದ್ದು ನಾವು. ಮದ್ವೆ ಆದ್ಕೆಲ್ಲೂ ಕಾಕಡ ಗಿಡದ್ದೇ ಕೆಲಸ ನಮ್ಗೆ. ಇವಾಗ ಇನ್ನೇನು ಅಡಕೆ ಗಿಡ ಬರುತ್ತೆ ಇನ್ನೊಂದು ಸ್ವಲ್ಪ ದಿನ ಸಾಕ್ಬಿಡತ್ಲಾಗಿ ಇನ್ನೆಷ್ಟು ದಿನ ಚೊಳಿಯಾಗು ಗಾಳಿಯಾಗು ಮಾಡೋದು ಅಂತಂದೇಳಿ ಅವನ್ ಕಿತ್ತಾಕಿದ್ವಿ. ಅಂದ್ರೆ ಹೂವಿನ ಗಿಡ ಅಂದ್ರೆ ಪ್ರತಿ ದಿವಸ ಕೆಲಸ ಇರುತ್ತೆ. ಪ್ರತಿ ದಿವಸ ಕೆಲಸ ಅಂದ್ರೆ ಇದು ಕಾಕಡ ಗಿಡ ಇದ್ರೆ ಇಡೀ ವರ್ಷ ಎಲ್ಲ ಅದೇ ಕೆಲಸನೇ ನಮ್ದು. ಅದಾಗ್ಬಾರ್ದು ಬಿಡು ಅಂತಂದೇಳಿ ಕಿತ್ತಾಕಿದ್ವಿ. ಹಂಗಾಗಿ ಕಾಕಡ ಗಿಡ ದುಂಡ್ಮಲ್ಲಿಗೆ ಮಲ್ಲೆ ಕೀಳಲ್ಲ, ಅದನ್ನ ಮಾತ್ರ ಯಾವ ಕಾಲಕ್ಕೂ ಕೀಳಲ್ಲ. ದುಂಡ್ಮಲ್ಲಿಗೆ ಮಲ್ಲೆ ಮಾತ್ರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದೊಂದು ಮೂರ್ ನಾಲ್ಕು ತಿಂಗಳು ಇರ್ತೈತೆ ಅಷ್ಟೇನೆ, ಹಂಗಾಗಿ ಅದನ್ನ ಬಿಟ್ಕೊಂತೀವಿ. ದುಂಡ್ಮಲ್ಲಿಗೆ ಮಲ್ಲಿಗೆ ಒಂದು ಮೂರ್ ನಾಲ್ಕು ತಿಂಗಳು ಮಾತ್ರ ಬರುತ್ತೆ ಬರುತ್ತೆ. ಅದು ಅಂತ ಥಂಡಿ ಇರಲ್ಲ ಆ ಕಾಲದಾಗೆ, ಮಾಡಬಹುದು ಎಂಬ ಉದ್ದೇಶಕ್ಕೆ ಬಿಟ್ಕೊಂಡಿದ್ವಿ. ಇದ್ದಕ್ಕೆ ತೆಂಗಿನ ಗಿಡ ಇಕ್ಕಿದ್ವಿ. ಅಡಿಕೆ ಗಿಡ ಬಹಳ ಚೆನ್ನಾಗೈತೆ, ಮೂರು ವರ್ಷದ್ದು ಇನ್ನ ಫಸ್ಲಿ ಬಂದಿಲ್ಲ, ಬಹಳ ಚೆನ್ನಾಗೈತೆ. ಒಂದ್ ಹತ್ತು ಕುರಿಮರಿ ಮೇಸ್ತೀನಿ, ಫಾರ್ಮಿಲ್ ಐತೆ ನೋಡ್ಕೊಂತೀನಿ. ಈಗ ಮೊದ್ಲೆ ತೆಂಗಿನ ಗಿಡ ಹಾಕಿದ್ವಿ, ತೆಂಗೆಲ್ಲ ಫಸಲು ಬರ್ತಾ ಇದೆ ಅಂತಂದ್ರೆ ಮುಂಚೆನೆ ಅಡಿಕೆ ಗಿಡ ಹಾಕಿರ್ಲಿಲ್ವಾ? ಇಲ್ಲ ಸರ್, ಹಾಕಿರ್ಲಿಲ್ಲ. ಬೇರೆ ನೀರು ಬೇರೆ ನೀರ್ ನಂಬ್ಕೊಂಡು ಅಡಿಕೆ ಗಿಡ ಎಲ್ಲ ಇಕ್ಬಾರ್ದು ಅಂತಂದೇಳಿ ಪಕ್ಕದಲ್ಲಿಂದ ನೀರು ಹೊತ್ತೊಯ್ದು 100 ತೆಂಗಿನ ಗಿಡ ಬೆಳೆಸ್ಕೊಂಡಿದ್ವಿ. ತೆಂಗಿನ ಗಿಡ ಅಂದ್ರೆ ಒಂದೆರಡು ದಿನ ನೀರು ಕಡಿಮೆ ಆದ್ರೂ ಏನು ಆಗಲ್ಲ. ಅಡಿಕೆ ಗಿಡಕ್ಕೆ ಅಂದ್ರೆ ಬೇಕೇ ಬೇಕು. ಈ ಬೇರೆಯವ್ರನ್ನ ಹೆಚ್ಕೊಂಡು ನಾವು ಅಡಿಕೆ ಗಿಡ ಇಕ್ಕಿ ಲಾಸ್ ಆಗ್ಬಾರ್ದು ಅಂತಂದೇಳಿ ಪಕ್ಕದಲ್ಲಿಂದ ಹೊತ್ತೊಯ್ಕೊಂಡು 100 ತೆಂಗಿನ ಗಿಡ ಬೆಳೆಸ್ಕೊಂಡಿದ್ವಿ. ಅದಾತಲ್ಲ ತೆಂಗಿನ ಗಿಡ ಚೆನ್ನಾಗಿ ಬಂತಲ್ಲ, ನಾವು ಬೋರ್ ಹಾಕ್ಸಿ ಅಡಿಕೆ ಗಿಡ ಇಕ್ಕೊಂಡಿದ್ವಿ. ಬಹಳ ಚೆನ್ನಾಗೈತೆ. ಮೂರು ವರ್ಷದ ಯಾಕೆ ಅಡಿಕೆ ಬೆಳಬೇಕು ಅಂತ ಆಸಕ್ತಿ? ಬೆಳಿಬೇಕು ಅಂದ್ರೆ ಇನ್ನೆಷ್ಟು ದಿನ ಇದನ್ನೇ ಸಣ್ಣ ಫಸಲೇ ಬೆಳೆಯೋದು ಅಂತಂದೇಳಿ ನಾವು 1 ಎಕರೆಗೆ ಅಡಿಕೆ ಗಿಡ ಚೆನ್ನಾಗಿದೆ. ಸಡೆ ಗಿಡ ಹಾಕೊಂಡಿದ್ವಿ, ಅದ್ರ ಕುರಿಮರಿ ಮನೆ ಮುಂದೆ ಕುರಿಮರಿ ಮೇಸ್ಕೊಂತೀವಿ. ಅದ್ರಾಗ ಒಂದ್ ಸ್ವಲ್ಪ ಗೊಬ್ಬರ ಆಗುತ್ತೆ, ನಾವು ಬೇರೆ ತಗೋನು ಗೊಬ್ಬರ ಕೊಂಡ್ಕೊಂಡು ಹಾಕ್ತಿವಿ. ಫಾರ್ಮಿಲ್ ಹಾಕ್ಸಿದೀವಿ, ಅದು ಬಹಳ ಚೆನ್ನಾಗಿ ನಡೀತೈತೆ. ಅದ್ರಾಗ ಮಾಡ್ಕೊಂಡಿದ್ವಿ ಸರ್. ನಮ್ಮನೆ ಲಾಯರು ಅದ್ರೂ ಹೋಗಲ್ಲ ಇವಾಗ, ಇದನ್ನೇ ಕೃಷಿ ಇದೆ ಮಾಡ್ಕೊಂಡು 5 ದಿವಸ ಚೆನ್ನಾಗೈತೆ. ನಮಗೆ ಚೆನ್ನಾಗಿ ಬಂದೈತೆ. ಅದು ಅಡಿಕೆ ಎಷ್ಟು ಎಕರೆಗೆ ಹಾಕಿದ್ರೆ? 1 ಎಕರೆಗೆ ಸರ್. 1 ಎಕರೆಗೆ ಎಷ್ಟು ಸಸಿ ಬಿದ್ದಿದೆ? 600 ಸಸಿ ಬಿದ್ದೈತೆ. 100 ತೆಂಗಿನ ಗಿಡ ಐತೆ. ತೆಂಗಿನ ಗಿಡ ಮಧ್ಯದಲ್ಲಿ ಸಣ್ಣ ಗಿಡಗಳಾದಾಗ ಅಂತರ ಬೆಳೆಗಳೆಲ್ಲ ಬೆಳಿತಾರೆ ಬೇರೆ ಬೇರೆ ಬೆಳೆ? ನಾವು ಏನು ಬೆಳೆ ಬೆಳೆದಿಲ್ಲ ಸರ್. ಅಂತರ ಬೆಳೆ ಬೆಳೆಯಕ್ಕೆ ಎಲ್ಲ ಇದಾಗುತ್ತೆ, ರೋಗದು ಬರುತ್ತೆ ಎಂದು ಬರೀ ಹುಳಿ ಚೆಲ್ಲಿದ್ವಿ. ಹುಳಿ ಚೆಲ್ಲಿ ಬೇಸಾಯ ಮಾಡಿಸ್ತೀವಿ. ಅದನ್ನ ಬಿಟ್ರೆ ಬೇರೆ ಬೆಳೆ ಏನು ಇಟ್ಟಿಲ್ಲ ಸರ್. ಸಾಲಿನ ಮಧ್ಯದಲ್ಲಿ ಸಡೆಗಿಡ ಒಂದು ಸೆಂಟರ್ನಾಗ ಸಡೆಗಿಡ ಐತೆ, ಕುರಿಮರಿ ಮೇಸ್ಕೊಂತೀವಿ. ಅದ್ರಾಗೆ ಸಡೆಕಾಯಿ ಒಂದ್ ಸ್ವಲ್ಪ ಸಡೆ ಸೊಪ್ಪು ಹೆಚ್ಚಾಗಿದ್ರಾಗೆ ಸಡೆ ಬೀಜನು ಮಾರಾಟ ಮಾಡ್ತೀವಿ. 1,800 ರೂಪಾಯಿ 300 ರೂಪಾಯಿ ಕೆಜಿ ಹಂಗೆ ಸಡೆ ಬೀಜನು ಮಾರಾಟ ಮಾಡ್ತೀವಿ. ಒಂದ್ 50 ಕೆಜಿ 60 ಕೆಜಿ ಒಂದ್ ವರ್ಷದಾಗೆ ಅವೆಲ್ಲ ಕಾಯಾದಾಗ ಉದುರಿಸ್ಕೊಂಬಂದು ಸುಲ್ದು ಒಣಗಿಸಿ ಮಾರಾಟ ಮಾಡ್ತೀವಿ ಸರ್. ಸಡೆ ಬೀಜ ಸಡೆ ಸೊಪ್ಪನ್ನು ಮಾರಾಟ ಮಾಡ್ತಾರೆ? ಸಡೆ ಸೊಪ್ಪನ್ನು ಮಾರಾಟ ಮಾಡ್ತಾರೆ, ನಾವು ಮಾರಲ್ಲ. ನೀವೇ ಕುರಿ ಮರಿ ಸಾಕಿರೋ ಅದನ್ನ ನಾವೇ ಉಪಯೋಗ ಮಾಡ್ಕೊಂತೀವಿ. ಸಡೆ ಬೀಜ ಮಾತ್ರ ಎಲ್ಲ ಕಡೆಕೂನು ವ್ಯಾಪಾರ ಇವ್ರು ಕೊಡ್ತಾರೆ ಅಂತಂದೇಳಿ ಎಲ್ಲರೂ ಬಂದು ತಗೊಂಡೋಗ್ತಾರೆ. ಬಾಲಾಜಿ ಮೆಡಿಕಲ್ ಅದ್ರಾಗ ಕೃಷಿ ಇದ್ರಾಗೆ ಅವ್ರಿಗೆ ಹೇಳಿದ್ವಿ, ಅವರು ಈ ತರ ಗೀತ್ಲಾಗ ಇದೆ ಹೋಗ್ರಿ ಇವ್ರ ಮನೆಗೆ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಕೊಡ್ತೀವಿ ಸರ್. ಸಡೆ ಬೀಜನ ಒಳ್ಳೆ ರೇಟ್ ಇದೆ? ಒಳ್ಳೆ ರೇಟ್. 1,400 ತನಕ ಕೊಟ್ವಿ. ಈ ಸರಿ ಅಂತ ಬೇಡಿಕೆ ಇಲ್ಲ, 1,200 ರೂಪಾಯಿ ಕೊಡ್ತಾ ಇದೀವಿ ಸರ್ ಈ ಸರಿ. ಅದು ಅಲ್ಲಿ ಒಂದ್ 5-6 ವರ್ಷ ಇದ್ದಲ್ಲೂ ಸಡೆ ಬೀಜ ಮಾರಾಟದ್ದು ಅದು ಹೆಸರುವಾಸಿ ಆಗ್ಬಿಟ್ಟೈತೆ. ವರ್ಷಕ್ಕೆ ಎಷ್ಟು ಕೆಜಿ ಸಿಗುತ್ತೆ? 1 ಕ್ವಿಂಟಲ್ ತನಕಲ್ಲೂ ಬೀಜನ ನಾವು ಸುಲ್ಕೊಂಡು ಇಟ್ಕೊಂಡಿರ್ತೀವಿ. ಹಂಗಾಗಿ ಹಿಂಗೆ ಎಲ್ಲರಿಗೂ ಪ್ರಚಾರ ಆಗಿ ಇವ್ರ ಮನೆಗೆ ಬ್ಯಾಡ್ರಲ್ಲಾಗೆ ವಾ ಸಣ್ಣರ ಮನೆಗೆ ಇದು ಅಂತಂದೇಳಿ ಬತ್ತರೆ ಕೊಡ್ತೀವಿ. ಅದ್ರಾಗೂ ನಮ್ಗೆ ಉಪಯೋಗ ಐತೆ. ಅಡಿಕೆ ಸಸಿ ಎಲ್ಲ ತುಂಬಾ ಚೆನ್ನಾಗಿ, ಅಡಿಕೆ ಸಸಿ ಬಹಳ ಚೆನ್ನಾಗೈತೆ. ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಏನೇನು ಕೊಡ್ತಾರೆ? ಮೇಲ್ಗೊಬ್ಬರ ಕುರಿ ಗೊಬ್ಬರ ತಾಂಡು ಹಾಕಿದ್ವಿ, ಬೇರೆ ಮಣ್ಣು ಹೊಡ್ಸಿದೀವಿ ಒಂದ್ ಸ್ವಲ್ಪ ಇದಾವೆ ಅಂತಂದ ಹೇಳ್ಬಿಟ್ಟು ಚೆನ್ನಾಗಿರ್ಲಿ ಅಂತ ಆಯ ನೀರೇ ಬಿಡ್ತೀವಿ. ನಾವು ಡ್ರಿಪ್ ಮಾಡಿಸಿಲ್ಲ, ನೀರ್ ಆಗ್ತೈತೆ. ನಮ್ದೊಂದ್ ಸ್ವಲ್ಪ ಜಮೀನು ನೀರಾಗುತ್ತೆ, ಹಂಗೆ ಬಿಟ್ಟಿದೀವಿ. ಬಹಳ ಚೆನ್ನಾಗಿ ಬಂದೈತೆ. ಆಯ ನೀರ್ ಬಿಟ್ರೆ ಜಾಸ್ತಿ ಕಳೆ ಬೀಳುತ್ತೆ? ಕಳೆ ಬೀಳುತ್ತೆ ಅಂದ್ರೆ ನಮ್ಮನೆ ಯಾವಾಗ್ಲೂ ಅದ್ರಾಗೆ ಕೆಲ್ಸ. ಯಾವಾಗ್ಲೂ ಕಳೆ ಬಿಟ್ಕೊಂಡಿಲ್ಲ. ಮಧ್ಯದಾಗೆಲ್ಲ ಉಳ್ಳಿ ಚೆಲ್ಲಿದೀವಲ್ಲ, ಹುಲ್ಲುಟ್ಟಲ್ಲ. ಒಂದ್ ಸ್ವಲ್ಪ ಉಳ್ಳಿ ಗಿಡ ದೊಡ್ಡವಾಗ್ತಿದ್ದಂಗ್ಲೂ ಬೇಸೆ ಹೊಡಿಸ್ತೀವಿ. ಗಿಡದ ಸಾಲ್ನಾಗೆಲ್ಲ ನಮ್ಮನೆ ಯಾವಾಗ್ಲೂ ಅದೇ ಕೆಲ್ಸನೇ ನಮ್ದು. ನಾವು ಜಿನ್ ಮಾಡ್ಕೊಂಡು ಮನೆಗೆ ಇರ್ತೀನಿ, ನಮ್ಮನೆ ಅದೇ ಕೆಲ್ಸ ಸರ್. ಅದೇ ಕೆಲ್ಸ. ಅದೇ ಸರ್. ಅಡಿಕೆ ಗಿಡಕ್ಕೆ ಮೊನ್ನೆ ಯಾವ್ದೇ ಕೆಂಪು ರೋಗ ಬಂದಿತ್ತು, ಔಷಧಿ ತಂದು ಹೊಡೆದ್ವಿ ಸರ್. ಕಂಟ್ರೋಲ್ ಆಗಿತ್ತು, ಚೆನ್ನಾಗಿದೆ. ಮತ್ತೆ ಮೆಕ್ಕೆಜೋಳ ಬೆಳೆದ್ವಿ ಅಂತಂದ್ರೆ ಅದೇ ಯಾವ ರೀತಿ ಇಳುವರಿ ಚೆನ್ನಾಗಿ ಬಂತು? ಬಹಳ ಚೆನ್ನಾಗಿ ಬಂತು ಸರ್. ನಾವ್ ಒಂದ್ ಪಾಕೆಟ್ ಹಾಕಿದ್ವಿ, 33 ಪಾಕೆಟ್ ಆಗಿತ್ತು ಅಂದ್ರೆ ಇಳುವರಿ ಬಂದೈತಲ್ಲ ಸರ್. ಒಂದ್ ಪಾಕೆಟ್ಗೆ 2-3 ಪಾಕೆಟ್ ಹಾಕಿರೋರು ಅಷ್ಟೊಂದು ಬೆಳೆದಿಲ್ಲ, ನಮ್ದು ಅಷ್ಟೊಂದು ಇಳುವರಿ ಬಂದಿತ್ತು. ನಾವು ಚೆನ್ನಾಗಿ ಆಗಿ ಬಂದಿತ್ತು ಸರ್. ನಮಗೆ ಬೆಳೆದ ನೀರಾವರಿ ಇದ್ದೆ, ಒಟ್ಟು ವ್ಯವಸಾಯ ಇದ್ದೆ ನಮ್ ಜೀವನ ಎಲ್ಲದಕ್ಕಿಂತ. ಈಗ ಬೇರೆ ಕಡೆ ಹೋಗಿ ದುಡಿಯಕ್ಕಾಗಲ್ಲ, ಈಗ ಬೇರೆ ತಕ್ಕ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ ಜಮೀನಾಗೆ ನಾವು ಕಷ್ಟ ಆಗ್ಲೇಳು ಮಾಡಿದ್ರೆ ಏನು ಲಾಸ್ ಆಗಲ್ಲ ನಮ್ಗೆ. ಬಹಳ ಚೆನ್ನಾಗಿ ಅಡಿಕೆ ಗಿಡನು ಬೆಳ್ಕೊಂಡಿದೀವಿ. 100 ತೆಂಗಿನ ಗಿಡ, ತ್ಯಾಗದ ಗಿಡ, 1-2 ಮಾವಿನ ಗಿಡ ಐತೆ, 1 ನೇರಳೆ ಗಿಡ ಐತೆ, 1-4-5 ಹುಣಸೆ ಗಿಡ. ನಾನು ಮದ್ವೆಗ್ ಬಂದ್ಮೇಲೆ ನಮಗೆ ಹುಣಸೆ ಹಣ್ಣು ಬೇರೆ ಹೊಲ್ದಕ್ ಹೋಗಿ ಹುಣಸೆ ಹಣ್ಣು ತರ ಅಂದು 4 ಹುಣಸೆ ಮರ ಬೆಳೆಸಿದ್ವಿ. ನನ್ ಮದ್ವೆಗ್ ಬಂದ್ಮೇಲೆ ಸೊಸೆ ತಂದು ಇಟ್ಕೊಂಡು ನಾಲ್ಕು ಹುಣಸೆ ಮರ ಬೆಳೆಸಿದೀವಿ, ಒಂದೆರಡು ಮಾವಿನ ಗಿಡ ಬೆಳೆಸಿದ್ವಿ, ಫಸಲು ಬಂದೈತಿ. ಇವಾಗ ಫಸಲು ಬಂದೈತಿ ನಾಲ್ಕು ಹುಣಸೆ ಮರ. ಇಷ್ಟೆಲ್ಲ ಮಾಡಿದ್ವಿ ಸರ್. ನಾವು ತೆಗದ ಗಿಡ ಬಹಳ ಚೆನ್ನಾಗೈತಿ, ಶಿಲ ವರದ ಗಿಡ ಐತಿ ಒಂದತ್ತು, ತೆಂಗಿನ ಗಿಡ ಮಾತ್ರ ಬಹಳ ಚೆನ್ನಾಗೈತಿ ನೂರು. ಇಷ್ಟೆಲ್ಲ ಮಾಡಿದ್ವಿ. ತ್ಯಾಗ ಸಿಲ್ವರ್ ಎಲ್ಲ ಹಾಕಬೇಕು ಅಂತ ಹಾಕ್ಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ನಮ್ ಪಕ್ಕದಾಗ ಯಾರನ್ನ ಹಾಕಿದೀವಿ ಚೆನ್ನಾಗೈತೆ ಅಂತಂದ್ ಹೇಳ್ತಿದ್ರು. ನಾವು ನರ್ಸರಿಗೆಲ್ಲ ಕೊಡ್ತೀವಿ, ಬೆಳೆಸಿದ್ರೆ ವರ್ಷಕ್ಕಿಷ್ಟು ದುಡ್ಡು ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ನಾವು ದುಡ್ಡು ಕೊಡೋದು ಬಿಡೋದು ಎರಡನೇದು, ನಮ್ಮ ಹೊಲದಾಗೆ ಬೆಳೆದ್ರೆ ಏನ್ ಲಾಸ್ ಆಗಲ್ಲ ಅಂದು ಚಾನಲ್ ನೀರಿಂದು ಕಲ್ಲೆ ಹೋಯ್ತಿ ನಮ್ಮ ಹೊಲದಾಗೆ. ಆ ಕಲ್ಲದ ಗಡ್ಡೆಗೆ ಆ ಕಡೆಕ್ಕೆ ಕಡೆಗೆ ಇಟ್ವಿ, ಹಂಗಾಗಿ ಚೆನ್ನಾಗಿ ಬಂದ್ಬಿಡ್ತು ನಮ್ಮ ತ್ಯಾಗದ ಗಿಡ. ನಾವು ಕಲ್ಲೆ ಮಾಡ್ಕೊಂಡು ನೀರ್ ಬಿಟ್ಕೊಂಡು, ಬೇಸಿಗೆ ಕಾಲದಾಗ ನೀರ್ ಬಿಡ್ಲಿಲ್ಲ ಅಂದ್ರೆ ನಾವು ಕಲ್ಲೆ ಮಾಡಿ ಬೇರೆ ನೀರಾದ್ರೂ ಬಿಡ್ತೀವಿ. ಮತ್ತೆ ಮಾರಿಕಡಿಮೆ ಕೆರೆ ನೀರು ಚಾನಲ್ ನೀರು ಬರುತ್ತಲ್ಲ ಅದು ಹೋಗಿರ್ತೈತೆ, ತಂಪಿರ್ತೈತೆ, ಹಂಗಾಗಿ ಬಹಳ ಚೆನ್ನಾಗಿ ಬಂದೈತೆ ಸರ್. ನಿಮ್ ಜಮೀನಲ್ಲಿ ಏನೇನು ಕೆಲಸ ಮಾಡ್ತಾರಮ್ಮ ಪ್ರತಿ ದಿವಸ? ಪ್ರತಿ ದಿವಸನು ಹೂವಿನ ಗಿಡ ಇದ್ದಾಗ, ಮಲ್ಲೆ ಗಿಡ, ದುಂಡ್ಮಲ್ಲಿಗೆ, ಕಾಕಟ ಮೂರು ಇದ್ದಾಗ ಇಡೀ ದಿನ ಎಲ್ಲ ಅದೇ ಬದುಕೆ ನಂದು. ಅದೇ ಬದುಕಾದ್ಮೇಲೆ ಅಷ್ಟಾದ್ಮೇಲೆ ಒಂದು ಲೋನ್ ಮಾಡಿಸಿ ಒಂದು ಫಾರ್ಮುಲ ಹಾಕೊಂಡ್ವಿ, ಅದನ್ನು ಮಾಡ್ಕೊಂಡು ಇವಾಗ ಮೂರೂ ಹೂವಿನ ಗಿಡ ಇದ್ರೆ ಆಗಲ್ಲ ಅಂತಂದೇಳಿ ಒಂದು ಹೂವಿನ ಗಿಡ ತೆಗೆದ್ವಿ, ಇನ್ನೆರಡು ಐತೆ. ಇವಾಗೆಲ್ಲ ಕ್ಲೀನ್ ಮಾಡಿದ್ವಿ, ಫಾರ್ಮುಲ್ ಬಹಳ ಚೆನ್ನಾಗಿ ನಡೀತೈತೆ, ಅಲ್ಲಿ ನಮ್ಮ ಸುತ್ತಮುತ್ತ ಯಾರೂ ಜಿನ್ನಿಲ್ಲ. ಹಂಗಾಗಿ ಇಷ್ಟೇರ್ಯರೆಲ್ಲ ನಮ್ ಜಿನ್ಗೆ ಬರ್ತಾರೆ, ಕೂಡ್ಲಳ್ಳರು ಬರ್ತಾರೆ, ಒಂದ್ ಐದಾರು ಊರರು ಬಹಳ ಚೆನ್ನಾಗಿ ಹಾಕೊಡ್ತಾಯಮ್ಮ ಅಂತಂದೇಳಿ ಬರ್ತಾರೆ. ಹಂಗಾಗಿ ನಮ್ಗೆ ಆದಾಯ ಚೆನ್ನಾಗೈತದ್ರೆ. ಈ ಜಮೀನ್ ಕೆಲಸ ಮಾಡ್ಕೊಂಡು ಈ ಫ್ಲೋರ್ ಮಿಲ್ ನಡೆಸೋದು ಎಲ್ಲ ಕಷ್ಟ ಆಗುತ್ತಾ? ಕಷ್ಟ ಅಂದ್ರೂ ನಾನು ಮಾಡ್ತೀನಿ ಅಂತ ಆಸಕ್ತಿ ಐತಿ ನನಗೆ. ಯಾಕಂದ್ರೆ ನಮಗೆ ಯಾರು ಇದ್ ಮಾಡ್ಲಿಲ್ಲ ಮುಂಚೆ ಎಲ್ಲ, ಸಪೋರ್ಟ್ ಬಹಳ ನಮ್ಮನ್ನ ಕೇವಲವಾಗಿ ನೋಡಕ್ ಕುಂತ್ಕೊಂಡ್ರು. ನಮ್ ತಾಯಿ ತಂದೆಯರು ನಂಗೆ ಕೊಡಂಗಿರ್ಲಿಲ್ಲ, ಕೊಡಂಗಿಲ್ಲದ ಮೇಲೂ ನಮ್ ಜೀವನ ಕಷ್ಟ ಆಗುತ್ತೆ. ನಾವು 5 ಜನ ಅಕ್ಕತಂಗಿಯರು, ನಮ್ ತಮ್ಮ ಒಬ್ಬ, ನಮ್ ತಂದೆ ತೀರೋಗಿದ್ರು. ಹಂಗಾಗಿ ಜೀವನ ಮಾಡ್ಬೇಕಲ್ಲ ಅಂತಂದ ಹೇಳ್ಬಿಟ್ಟು ನಾನು ಎಷ್ಟೆಲ್ಲ ಪಾಟ್ ಬಿದ್ದು ಜೀವನ ಮಾಡಿದ್ರೆ, ನಾನು ಹಿರೇ ಮಗಳು, ನಮ್ ತಂಗಿಯರ್ನು ಎಲ್ಲ ನಾನು ಸಾಕಿದ್ದೀನಿ ಸರ್. ನಮ್ ತವ್ರ ಮನೆ ಇದ್ದಲ್ಲೂ ಸಾಕಿದೆ, ನನ್ ಗಂಡನ ಮನೆಗೆ ಬಂದಾಗ್ಲೂ ನನ್ ತಮ್ಮನ್ನು ತಂಗಿಯರ್ನು ಎಲ್ಲರೂ ನಾನು ನೋಡ್ಕೊಂಡಿದ್ದೀನಿ ಸರ್. ಮೊದಲಿಂದ ಕಷ್ಟದಲ್ಲೇ ಅಂದ್ರೆ ನಮ್ ಜೀವನನೇ ಕಷ್ಟ ಆಗ್ಬಿಟ್ಟೆ ಸರ್. ಆದ್ರೂ ನನಗಿವಾಗ ಜನ್ಮನೆ ಏನಾದೇ 100 ಉಳಿಪೇಟ್ ತಿಂದು ಒಂದು ಕಲ್ಲು ಶಿಲೆ ಆಯ್ತ ಅಂತಾರಲ್ಲ, ಆತರ ನನ್ ಜೀವನ ಒಂದು ಶಿಲೆ ಆಗ್ಬಿಟ್ಟೈತೆ. ನನಗೆ ಕಷ್ಟ ಅಂಬೋದು ಗೊತ್ತಾಗಲ್ಲ ಸರ್. ಸುಖವಾಗಿಟ್ಟದಾನೆ, ಈಗ ಸುಖವಾಗೈತಿನಿ ಸರ್. ತಂಗಿಯರ್ನು ಎಲ್ಲಾರನು ಮದುವೆ ಮಾಡಿದೀನಿ, ತಮ್ಮಂದ್ ಮದುವೆ ಮಾಡಿದೀನಿ, ಅವರು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ನಮ್ ತಾಯಿ ತಮ್ಮಗೆ ಕೊಟ್ಟಿದ್ದು, ಹಂಗಾಗಿ ನಮ್ ತಾಯಿ ನೋಡ್ಕೋಬೇಕು ಅಂತಂದು ನಮ್ಮ ಮನೆಯವರು ನೋಡ್ಕೊಂಡ್ರು. ನಮ್ಮ ಅಕ್ಕ ಅಂತಂದೇಳಿ ಚೆನ್ನಾಗಿ ನಮ್ಮನ್ನ ಆರೈಕೆ ಮಾಡಿದ್ರು, ಚೆನ್ನಾಗಿ ನೋಡ್ಕೊಂತಾ ಇದೀವಿ. ಹಂಗಾಗಿ ನಾನು ಯಾವಾಗ್ಲೂ ಬಹಳ ಕಷ್ಟದಲ್ಲಿ ಅಂದ್ರೆ ಕಷ್ಟದಲ್ಲೇ ಬಂದಿದ್ದು. ಇದ್ರಾಗೂ ನಮ್ಮ ಅಣ್ಣತಮ್ಮಗಳು, ನಮ್ಮ ಮಾವಗಳು ನಮ್ಮನ್ನ ಬಹಳ ಬೇಡಲ್ ಮಾಡಿಬಿಟ್ರು, ಕೇವಲ ಹೋಗಿ ನೋಡಿದ್ರು ಬಡವ್ರ ಮಕ್ಕಳು ಅಂತಂದು. ನಮ್ಮರೆಲ್ಲರೂ ಆತರ ಮಾಡಿದ್ರು ನಮ್ ಜೀವನನೇ ಕಷ್ಟ ಆಗುತ್ತೆ ಅಂದು ಒಂದು ಜನ್ಮನೆ ಒಂದು ಗಟ್ಟಿ ಮಾಡ್ಕೊಂಡು ಹಗಲು ರಾತ್ರಿ ಅಂತ ದುಡಿದ್ವಿ. ಚೆನ್ನಾಗೆಲ್ಲ ಆಗ್ಬಂತು ನಮ್ಗೆ, ಚಾಲೆಂಜ್ ಮಾಡಿ ಜೀವನ ಮಾಡಿದ್ವಿ. ಬರೇ ತಮ್ಮ ತಂಗಿಯರು ಅಂತಂದೇಳಿ ಇದ್ನು ಮಾಡ್ತಾಳೆ ಅಂತಲ್ಲೂ ಇದ್ನು ಮಾಡಿದ್ರು. ಆದ್ರೂ ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಂಡ್ವಿ, ಎಲ್ಲಾರನು ಆರೈಕೆ ಮಾಡಿದ್ವಿ. ಭಗವಂತ ಅದೆಲ್ಲ ಮಾಡಿರೋದಕ್ಕೆ ಇವತ್ತಿನ ಇದ್ರಾಗೆ ಸುಖ ಇಟ್ಟಿದ್ದಾನೆ, ಚೆನ್ನಾಗಿದ್ದೀನಿ ಸರ್. ನಮ್ಮ ಮನೆಯವರು ಅಂತಾರೆ ನಮ್ ಜೀವನನು ಚೆನ್ನಾಗೈತಿ, ಇಷ್ಟೆಲ್ಲ ಮಾಡ್ಕೊಂಡಿದೀವಿ ಸರ್. ನಮ್ಗೆ ಹೊಲದಾಗೆ ಬಹಳ ಚೆನ್ನಾಗಿ ಜಿನ್ನಿಂದ್ರಗೂ ಬಹಳ ಚೆನ್ನಾಗಿ ಆಗ್ ಬಂದೈತೆ ನಮ್ಗೆ. ಅದೇನಂತ ಮನಸ್ಸು ಹಾಕ್ಬೇಕು ಜಿನ್ ಅನ್ನಿಸ್ತು, ಹಾಕ್ಸಿದ್ವಿ, ಅದ್ರಿಂದ ಬಹಳ ಅನುಕೂಲ ಆಗ್ಬಿಟ್ಟೈತೆ ನಮ್ಗೆ. ಈಗ ಇದ್ದಿದ್ದು ಬಹಳ ಅನುಕೂಲ ಆಗೈತೆ, ಚೆನ್ನಾಗೈತೆ. ಕುರಿಮರಿ ಮೇಸ್ತೀನಿ, ನಮ್ಗೆ ಕುರಿಮರಿ ಮೇಸಕ್ಕೂ ಬೇಜಾರಾಗಲ್ಲ ನನಗೆ. ನನಗೆ ಟೈಮಿಂಗ್ಸ್ ಅಂತ ಏನ್ ಗೊತ್ತಿಲ್ಲ ಬದುಕು ಮಾಡೋದು. ನಾನು ಯಾವಾಗ್ಲೂ ಬದುಕು ಮಾಡಿದ್ರು ನನ್ ಮಳೆ ಗಾಳಿ ಇದು ಟೈಮಿಂಗ್ಸ್ ಇದೆಲ್ಲ ಗೊತ್ತಾಗಲ್ಲ. ಅಷ್ಟೆಲ್ಲ ಅದು ಕಷ್ಟ ಇತ್ತಲ್ಲ ಮುಂಚೆನ, ಅದು ಮನಸ್ಸಿನಾಗೆ ಅದು ಒದಿತ ಇರ್ತೈತೆ. ಅಷ್ಟೆಲ್ಲ ಮಾಡಿ ಜೀವನ ಮಾಡಿದೀವಿ ಸರ್. ನಾವು ಚೆನ್ನಾಗಿದೀವಿ ಇವಾಗ. ಪ್ರತಿ ವರ್ಷ ಕುರಿಮರಿ ಸಾಕ್ತಾ ಇದ್ದೀವಿ. ಕುರಿಮರಿ ಸಾಕದಂತೂ ಯಾವಾಗ್ಲೂ ಬಿಡಲ್ಲ ಸರ್. ನಾನು ವರ್ಷಕ್ಕೆ ಎಷ್ಟು ಬ್ಯಾಚ್ ಸಾಕ್ತೀವಿ? 2 ಸರಿ ಸಾಕ್ತಿವಿ, 2 ಸರಿ 6 ತಿಂಗಳಿಗೆ ಒಂದ್ಸರಿ ಕುರಿಮರಿ ಅಂತ ಸಾಕ್ತಿವಿ. ಎಷ್ಟೆಷ್ಟು ಮರಿ? 10 ಮರಿ. ಒಂದೊಂದ್ಸರಿ ಆಗ್ಲಿಲ್ಲ ಮಳೆಗಾಲದಾಗೆ ಒಂದ್ 5-6 ತಾಂಬ್ತೀವಿ, ಯಾಕಂದ್ರೆ ಮಳೆಗಾಲದಾಗ ಚೆನ್ನಾಗಿರಲ್ಲ ಮರಿಗಳು. ಮಿಕ್ನ ಟೈಮ್ನಾಗೆಲ್ಲ 10-12 ತಾನ್ ಮೇಸ್ತೀನಿ. ಬೇಸಿಗೆ ಕಾಲ ಇವಾಗ ಚೆನ್ನಾಗಿರ್ತೈತಿ ಮರಿಗಳು. ಮಳೆಗಾಲದಾಗ ಅಂದ್ರೆ ಅವಕ್ಕೆಲ್ಲ ರೋಗ ಬರೋದು, ರುಜ್ಜ ಬರೋದು, ನಾವು ಕೊಂಡ್ಕೊಂಡಿದ್ದಲ್ಲ, ಅವ್ರು ರೋಗ ಬಂದು ಒಂದ್ ಹೆಚ್ಚು ಕಮ್ಮಿ ಆತಂದ್ರೆ ನಮಗೆ ಲಾಸ್ ಆಗುತ್ತೆ. ಹಂಗಾಗಿ ನಾವು ಅದನ್ನ ಯಾವಾಗ್ಲೂ ಬಿಡಲ್ಲ. ಹೂವಿಂದು ಕುರಿಮರಿ ಮೇಸದು ಅಂತೂ ಯಾವಾಗ್ಲೂ ಬಿಡಲ್ಲ. ಕುರಿಮರಿ ಸಾಕಾಣಿಕೆ ಮಾಡ್ಲಿಕ್ಕೆಲ್ಲ ಜಾಗ ಇದೆಯಾ? ಐತೆ. 5-5 ಗುಂಟೆ ನಮಗೆ, ನಮ್ಮ ಮನೆಯವರಿಗೆ 5-5 ಗುಂಟೆ ಜಾಗ ಕೊಟ್ಟಿದ್ದಾರೆ. ಐದು ಜಾಗ ಐತೆ ಆರೈಕೆ ಮಾಡ್ಕೊಂಡು ಎಲ್ಲ ಇರೋಕ್ಕೂ ಚೆನ್ನಾಗೈತೆ ನಮ್ಗೆ, ಎಲ್ಲ ಚೆನ್ನಾಗೈತೆ ಸರ್. ನಮ್ಗೆ ಎಷ್ಟು ರೂಪಾಯಿಗೆ ಒಂದು ಮರಿ ತಗೊಂಡ್ಬರ್ತೀರ ನೀವು? ಇವಾಗ ಒಂದ್ ಸ್ವಲ್ಪ ರೇಟ್ ಆಗೈತೆ ಸರ್ ಮರಿಗಳು. ಮುಂಚೆ ಎಲ್ಲ ನಾ 4-5 ಸಾವಿರ ರೂಪಾಯಿಗೆ ತಗೊಂತಿದ್ವಿ, ಇವಾಗ 5,000 ರೂಪಾಯಿ ಒಂದೊಂದು ಮರಿ ಹೇಳ್ತಾರೆ. ಸಣ್ಣ ಮರಿಗಳನ್ನ ತಂದ್ರು ನಾನು ಆರೈಕೆ ಮಾಡ್ಕೊಂಡು ಚೆನ್ನಾಗಿ ಮೇಯಿಸ್ಕೊಂಡ್ರೆ 10-15 ಸಾವಿರ ರೂಪಾಯಿ ವ್ಯಾಲ್ಯೂ ಮಾರ್ತೀವಿ. ಒಂದು 25-20 ಕೆಜಿ ಬರೋ ತನಕ ಮೇಯಿಸಿದ್ರೆ 15,000 ರೂಪಾಯಿಗೆ ಒಂದೊಂದು ಮರಿ ಮಾರ್ತೀವಿ. ಒಂದ್ 5-6 ತಿಂಗಳು ಕಾಪಾಡ್ಬೇಕು, 5-6 ತಿಂಗಳು ಅಂತ ಕಾಪಾಡ್ಬೇಕು. ಬೇಸಿಗೆ ಕಾಲದಾಗ ಬಹಳ ಚೆನ್ನಾಗಿರ್ತವೆ, ಮಳೆಗಾಲದಾಗ ಒಂದ್ ಸ್ವಲ್ಪ ಹಿಂಗೆ ಹಂಗು ಹಿಂಗು ಕೂಡ ಇರ್ತವೆ. ಹಂಗಿದ್ರು ನಾವು ಮಾಡೋದಂತೂ ಮಾಡ್ತೀವಿ. ಮನೆ ಮುಂದೆಲ್ಲ ಚೆನ್ನಾಗೈ ಜಾಗ, ಇನ್ನೇನು ಬೇರೆ ತಕ್ಕ ಹೋಗಿ ಎಲ್ಲ ಇಲ್ಲೂ ಕುತ್ಕೊಂಬದ್ಕಿಂತ ಈ ಮರಿದಿದ್ರೆ ಗೊಬ್ಬರ ಹೊಡ್ಕೋಬೇಕು, ನೀರ್ ಕುಡಿಸ್ಬೇಕು, ಅದಕ್ಕೆ ಹುಲ್ಲು ಹಾಕ್ಬೇಕು, ಅಂಬವೆಲ್ಲ ಇರ್ತವೆ. ಅದು ಅದಿದ್ರೆ ಅನುಕೂಲ ಆಗುತ್ತಲ್ಲ, ಇನ್ನೊಬ್ರು ಮನೆ ತಕ್ಕ ಹೋಗೋದೇ ಬೇಕಾಗಲ್ಲ, ಆತರ ಮಾಡ್ತೀವಿ. ಈ ತರ ಕುರಿಮರಿಗಳು ಒಂದು 8-10 ತಂದಾಗ ಏನಾದ್ರೂ ಕಾಯಿಲೆ ಕಾಸಲೆ ಬಂದು 1-2 ಸಾವು ಅಪ್ತ ಅಂತ ಅದು ಆಗೈತೆ ಸರ್ ನಮ್ದು. ನಾವು ಆಲೆ ಇನ್ನೇನು 10-12 ಸಾವಿರ ರೂಪಾಯಿ ರೇಟ್ ಆದ್ಮೇಲೆ 1-2 ಹೋಗಿದ್ವಿ ಸರ್ ನಾವು. ಆಗೈತೆ ಅಂದ್ರೆ ಅನುಮರಿ ಅದು ಕೈ ಜರಿದ್ಮೇಲೆ ಮುಗಿತು ಬಿಡು, ಭಗವಂತ ಇಷ್ಟ ಕೊಟ್ಟರೋದು ಅಂದ್ಕೊಂಡು ಸುಮ್ಮನಾಗಿದ್ದೀವಿ ಸರ್ ನಾವು. ಹಂಗೆ ಬೇಜಾರಾಗಲ್ಲ, ಏನಂದ್ರೆ ನಮ್ಮ ಕಣ್ಣು ಮುಂದೆ ಆಗೈತೆ ಹೋಗೈತೆ ಅಂದ್ವಿ ಸುಮ್ಮನಾದ್ವಿ. ಆಗೈತೆ ಸರ್ ಅದು ಕುರಿ ಮರಿದು, ಅದು ಮೂಗ್ನಾಗ ಉಸಿರು ಬಿಡೋದು ಹೆಂಗೆ ಅಂತಲೇ ಹೇಳಕ್ಕೆ ಬರಲ್ಲ. ಅದು 5-5 ನಿಮಿಷದಾಗ ಒಂದೊಂದು ಹೆಚ್ಚು ಕಮ್ಮಿ ಆಗ್ಬೋದು. ನಾವು ಮೆಡಿಸಿನ್ ಕೊಡಿಸ್ತೀವಿ ಯಾರಂಗೆ ಕುರಿ ಏರ್ತಾಗು, ಇಲ್ಲ ಮೆಡಿಕಲಕ್ಕೆ ಹೋಗಿ ಈ ಥರ ನಾವು ಮರಿ ಮೇಯಿಸಿದೀವಿ, ಯಾವುದು ಇಂಜೆಕ್ಷನ್ ಕೊಡಬೇಕು, ಯಾವುದು ಹಾಕ್ಬೇಕು ಅಂತ ತತ್ತಿವಿ ಕೇಳ್ತೀವಿ. ಅದು ಹಂಗೂ ಕೈ ತಪ್ಪಾದ್ರೂ ಹೋದ್ರೋಗ್ಲಿ ಅಂತ ಸುಮ್ಮನಾಗ್ತೀವಿ. ಇಷ್ಟೆಲ್ಲ ಮಾಡಿ ಎಲ್ಲ ಗಂಡು ಮರಿ ಪಟ್ಲಿ ಮರಿನ ಗಂಡು ಮರಿನೇ ಸಾಕದು, ಹೆಣ್ಣು ಮರಿ ಸಾಕಲ್ಲ. ಗಂಡು ಮರಿ ಸಾಕಿದ್ರೆ ಮಾಡ್ತೀವಿ, ಹೆಣ್ಣು ಮರಿ ಸಾಕಿದ್ರೆ ವೀಲ್ ಆಗ್ತವೆ, ಅವೆಲ್ಲ ಸಮಸ್ಯೆಗಳಾಗ್ತವೆ, ಅವೆಲ್ಲ ಮಾಡಕ್ಕಲ್ಲ. ಗಂಡು ಮರಿನೇ ಸಾಕದು ಮಾಡ್ತೀವಿ. ಹೆಣ್ಣು ಮರಿ ಸಾಕಿದ್ರೆ ಹೆಚ್ಚು ಲಾಭ ಬರುತ್ತೆ? ಲಾಭ ಬರುತ್ತೆ ಅಂದ್ರೆ ಅದೇ ಮೇಸ ಕೊಡ್ಕೊಂಡು ಹೋಗ್ಬೇಕು ಬೇರೆ ಕಡೆಗೆ. ನಾವು ಬೇರೆ ಕಡೆ ಕೊಡ್ಕೊಂಡು ಹೋಗಕ್ಕಲ್ಲ ಸರ್ ನಮ್ಗೆ. ನಮ್ಮ ಮನೆ ತಗೆ ಏನಿದ್ರು ಅದ್ನ ಮೇಯಿಸ್ಕೋಬೇಕು. ಸೊಪ್ಪು ಕಟ್ಕೊಂಡು ಒಂದ್ ಸ್ವಲ್ಪ ಕಡಲೆ ಬಳ್ಳಿ ತಂಪ್ತೀವಿ, ಅವೆಲ್ಲ ಜೋಳ ತಂಪ್ತೀವಿ, ಹಾಕೊಂಡು ಮನೆ ತಗೆ ಮೇಯಿಸ್ಕೋಬೇಕಲ್ಲ. ಹಂಗಾಗಿ ಗಂಡು ಮರಿನೇ ಮೇಯಿಸೋದು. ಹೆಣ್ಣು ಮರಿ ಮೇಯಿಸೋದಂದ್ರೆ ಅದೇ ಉದ್ಯೋಗವಾಗಿ ಮೇಯಿಸಕ್ಕೆ ಹೋಗ್ಬೇಕು, ನಮ್ಗೆ ಆಗಲ್ಲ ಸರ್ ಅದ್ ಮಾಡಕ್ಕೆ. ಹಂಗಾಗಿ ನಾವ್ ಇದನ್ನೇ ಮಾಡ್ತೀವಿ. ಎಲ್ಲ ಕಟ್ ಮೇಯಿಸೋದನ್ನ ಹೊರಗಡೆ ಸ್ವಲ್ಪ ತೊಡ್ಕೊಂಡು ಹೋಗ್ತೀವಿ. ಒಂದ್ ಸ್ವಲ್ಪ ತಂದ್ರೆ ಅಲ್ಲಿ ಅಕ್ಕಪಕ್ಕದ ಜಾಗ ಐತೆ, ಬಿಟ್ಟು ಫಾರ್ಮಿಲ್ನಕ್ ಹೋದಾಗ ಬಿಟ್ರು ಎತ್ತಿರ ಎಂ ಜಿನ್ನಕ್ ಹೋಗೈತೆ ಅಂತ ಯಾರಾದ್ರೂ ಹೊಡಿತಾರೆ. ಹಂಗೆ ಒಂದ್ ಸ್ವಲ್ಪ ತಂಗ ಅಡ್ಡಾಡಿಸಿ ಕಟ್ ಮೇಯಿಸೋದೇ ನಾನು ನೋಡ್ಕೊಂಡು ಹೋಗಲ್ಲ ಸರ್. ಮನೆ ತಗೆ ಮೇಯಿಸೋದು ಹುಲ್ಲು ಅಂದ್ರೆ ಸೆಡೆ ಸೊಪ್ಪೆ ಕಡಲೆ ಬಳ್ಳಿ ತಂಪ್ತೀವಿ. ಕಡಲೆ ಬಳ್ಳಿನ ಒಂದೊಂದ್ ಟ್ರ್ಯಾಕ್ಟರ್ ತಗೊಂಡ್ರೆ ಮನೆ ಮುಂದೆ ಹಾಕೊಂಡು ಟಾರ್ಪಲ್ ಮುಚ್ಕೊಂಡಿರ್ತೀವಿ, ಒಂದೊಂದ್ಸರಿ ಅದನ್ನ ಹಾಕ್ತಿವಿ, ಒಂದ್ಸರಿ ಜೋಳ ಹಾಕ್ತಿವಿ, ಒಂದ್ಸರಿ ಸೆಡೆ ಸೊಪ್ಪು ಕಟ್ತೀವಿ, ಅಲ್ಲಿಗೆ ಸಾಕಾಗುತ್ತೆ. ಮರಿ ಸಾಕಾಣಿಕೆ ಮಾಡಿದಂತ ಅದರಿಂದ ಗೊಬ್ಬರ ಬರೋದ್ರಿಂದ ನಿಮ್ ಜಮೀನ್ಗೆ ಜಮೀನಿಗೂ ಆಗುತ್ತೆ, ನಮ್ಗೂನು ಹೆಲ್ಪ್ ಆದಂಗ ಆಗುತ್ತೆ, ನಮ್ ಕೆಲ್ಸನೂ ಆಗುತ್ತಲ್ಲ. ಬೇರೆ ಮತ್ತೆ ಹೋಗ್ದಂಗೆ ಕೆಲ್ಸ ನಡೀತಾ ಇರ್ತೈತಲ್ಲ. ಮನೆ ಮುಂದೆ ಕುರಿ ಮರಿ ಇದೆ ಅಂದ್ರೆ ಜವಾಬ್ದಾರಿ ಇರ್ತೈತೆ, ತೊಡ್ರಕ್ಕೆ ಮುತ್ತೆ ಅನ್ಬೋದು, ಇನ್ನೊಂದೇ ಆಗುತ್ತೆ ಅನ್ಬೋದು. ಅದ್ ಜವಾಬ್ದಾರಿನೂ ಇರ್ತೈತೆ, ನಮ್ ಮನೆ ತಗೂನು ಸೇಫ್ಟಿಯಾಗಿ ನಮ್ಮ ಮನೆಗೆ ಇರ್ತೀವಿ, ನಮಗೆ ಅದ್ನು ಆದಾಯನು ಇರ್ತೈತಲ್ಲ. ಸುಮ್ನೆ ಕುತ್ಕೊಳೋದಕ್ಕಿನ್ನ ನಾವು ಬೇರೆ ಎಲ್ಲ ಕೆಲಸದಲ್ಲಿ ತೊಡಕೊಂಡ್ರೆ ಮನಸ್ಸು ಮನ್ಸನು ನಮ್ದೇ ಆಗಿರ್ತೈತೆ. ಒಂದ್ ಕಷ್ಟ ಸುಖ ಬಂದಾಗ ಯಾರ್ಗಾನ ನಿನ್ನಂತವ್ರಿಗೆ ತಾಂಡ್ರ ಸಹ ಮಾರ್ಕ್ ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡು ಕೊಡ್ತಾರೆ, ಅದ ಯಾಕೆ ಮಾಡಬಾರ್ದು? ಮಾಡ್ಬೇಕು, ಅದನ್ನ ಮಾಡಿದ್ರಾಗ ಏನ್ ಲಾಸ್ ಆಗಲ್ಲ ಸರ್. ಈಗ ಕುರಿಮರಿ ಸಾಕಾಣಿಕೆ ಮಾಡದ್ ಇಷ್ಟೊಂದು ಲಾಭ ಐತಲ್ಲ, ಯಾಕೆ ಅತ್ತೆ ಮಾಡ್ತಾರೆ? ಒಂದ್ 20 ಸರ್ ಜಾಸ್ತಿ ಆಗುತ್ತೆ, ಅದು ವಿವಿ ಆಗುತ್ತೆ. ಹೊಲದ ಕೆಲಸ ಮನೆ ತಗು, ಒಬ್ಬಂಟಿಗರಿಗೆ ಅಷ್ಟೊಂದು ಅದನ್ನ ಮಾಡಕ್ಕಲ್ಲ. ಸಾಕು, ಹತ್ತತ್ರಗೂ ಲಾಭ ಐತೆ, ಏನ್ ಲಾಸ್ ಆಗಲ್ವಲ್ಲ. ಸಾಕು, ನಮ್ ಜೀವನಕ್ಕೆ ಇನ್ನೇನು ಆಸೆ ಎಂಬುದು ಎಲ್ಲಿ ಬೇಕಾದ್ರೂ ಆಗುತ್ತೆ, ಅದಾಗಲ್ಲ. ನಮ್ಗೆ ಇಷ್ಟವ ಕಷ್ಟ ಮಾಡ್ಕೊಂಡ್ರೆ ಸಾಕು, ಅಷ್ಟೆಲ್ಲ ಮಾಡ್ಕೊಂಡಿದೀವಿ. ಹೂವು ಹಾಕಿದೀವಿ ಅಂತಂದ್ರೆ ಅದು ಚೆನ್ನಾಗಿ ಲಾಭ ಇದೆಯಾ? ಇವಾಗ ದುಂಡ್ಮಲ್ಗೆ ಬರುತ್ತೆ, ಇನ್ನೊಂದ್ 15-20 ದಿನಕ್ಕೆ ದುಂಡ್ಮಲ್ಗೆ ಬರುತ್ತೆ. ಅದ್ರಾಗೆ ಚೆನ್ನಾಗ್ ಆದಾಯ ದುಂಡ್ಮಲ್ಗೆಗೆ. ಮಲ್ಲೆ ಗಿಡದಾಗೂ ಆದಾಯನೇ, ಆದ್ರೆ ಇದ್ರಾಗೂನು ಕಾಸ್ಟ್ಲಿ ಅಂದ್ರೆ ದುಂಡ್ಮಲ್ಗೆ. ದುಂಡ್ಮಲ್ಗೆ ಇಲ್ಲಿ ಹೋದ್ರು ದುಂಡ್ಮಲ್ಗೆನೆ ಕೇಳದ ಯಾರು ಹೆಣ್ಮಕ್ಳು ದುಂಡ್ಮಲ್ಗೆ ರೇಟು. ಹಂಗಾಗಿ ದುಂಡ್ಮಲ್ಗೆ ಕಟ್ಟಡ ಮಾಡೋರು ಕೆಲವು ಕಡೆಗೆ ಕಡಿಮೆನೇನ, ಆದ್ರೂ ನಾವು ಮಾಡ್ತೀವಿ. ಒಂದ್ 5-6 ಕೆಜಿ ದುಂಡ್ಮಲ್ಗೆ ಬಂದ್ರೆ ನಾನು ಕಟ್ಟಡ ಚೆನ್ನಾಗ್ ಮಾಡ್ತೀನಿ. ನಾನು ದುಂಡ್ಮಲ್ಗೆ ಹಾಕಿ ಎಷ್ಟು ದಿವಸ ಆಯ್ತಾ? ಅಲ್ಲಿ ದುಂಡ್ಮಲ್ಗೆ ಹಾಕಿ 10 ವರ್ಷದ ಮೇಲೆ ಆಗೈತೆ ಸರ್. ಅಲ್ಲೇ ದೊಡ್ಡ ಗಿಡ, 60 ಗಿಡ ಐತೆ, 60 ಗಿಡನು ದೊಡ್ಡ ಗಿಡ. ಅಲ್ಲಿ 10 ವರ್ಷದ ಮೇಲೆ ಆಗೈತೆ, ಚೆನ್ನಾಗಿ ಇಳುವರಿ ಬರ್ತಾ ಇದೆ, ಬಹಳ ಚೆನ್ನಾಗಿ. ಒಂದ್ ಗಿಡ ಏನಿಲ್ಲ ಅಂದ್ರು ಒಂದ್ ಸುಮಾರಕ್ಕೆ ಅಂದ್ರೆ 2 ಸ್ಟೆಪ್ ಮಾಡ್ಕೊಂಡಿರ್ತೀವಿ. ಒಂದೇ ಸರಿ ಅಂದ್ರೆ ಕಟ್ಸಕ್ಕಾಗಲ್ಲ, ಬಿಡಿಸೋದೆ ಹಂಗ ಬಿಡಿಸ್ಕೊಂಬರ್ತೀವಿ, ಕಟ್ಟಕ್ಕಾಗಲ್ಲ. ಅದ್ರ ಟೈಮ್ ಆದ್ಮೇಲೆ ಬೇಡಿಕೆ ಇರಲ್ಲ, ಅದಕ್ಕೆ ಅಲ್ಲೇ ಕಡಿಮೆ ಮಾಡ್ತೀವಿ ಅಂತಾರೆ. ಹಂಗಾಗಿ 15-20 ಗಿಡ ನಾವು ಒಂದೊಂದು ಸರಿ ಬರಂಗ್ ಮಾಡ್ಕೊಂಡ್ರೆ ಗಿಡದಾಗ ಬಿಡಿಸ್ಕೊಂಬಂದ್ರೆ ಒಂದ್ 8-10 ಕೆಜಿ ಬಿಡಿಸ್ಕೊಂಬಂದು ಕಟ್ಟಿಸ್ಕೊಂಡು ಏನೋ ಮಾಡಿ ತಾಂಡೆ ಕೊಟ್ಬರ್ಬೋದು. ಆ 60 ಗಿಡದಾಗ ಹೂ ಬಂದ್ರೆ ಬಿಡಿಸಕಾಲ ಕಟ್ಟಕಾಲ. ಹೌದು, ಹಂಗಾಗಿ ಸ್ವಲ್ಪನೆ ಮಾಡಿರ ದುಡ್ಮಲ್ಗೆ 60 ಗಿಡ ಇರೋದೈತೆ. ಒಂದ್ಸರಿ ಗೊಬ್ಬರ ಹಾಕಿ ಅಚ್ಚುಕಟ್ ಮಾಡ್ಕೊಂಡ್ರೆ ಒಂದ್ 15-20-30 ಇನ್ನೊಂದ್ಸರಿಗೆ ಇನ್ನೊಂದ್ಸರಿ, ಹಂಗಾಗಿ ಯಾವಾಗ್ಲೂ ಅದು ಲಾಭನೇ ಐತೆ ದುಡ್ಮಲ್ಗೆ. ನೀವೆಲ್ಲ ಕಟ್ ಮಾರಾಟ ಮಾಡೋದಲ್ಲ, ಕೆಜಿ ಗಟ್ಟಲೆ ಹೋಲ್ಸೇಲ್ ಕೊಟ್ಟು, ಹೋಲ್ಸೇಲ್ ಕೊಡಲ್ಲ, ಲಾಸ್ ಆಗುತ್ತೆ. ಹೋಲ್ಸೇಲ್ ಕೊಟ್ರಿ ಅವ್ರು ಕಟ್ಟಿದ್ದು ದಾರದ್ದು ಎಲ್ಲ ಲೆಕ್ಕ ಹಾಕೊಂಡು ಅವ್ರು ತಾಂಬ್ತಾರೆ, ಅವ್ರು ಕೇಳ್ದಂಗೆ ಕೊಡ್ಬೇಕಾಗುತ್ತೆ. ನಾವ್ ಹಂಗ ಕೇಳ್ದಂಗೆ ಕೊಡಲ್ಲ, ಎಷ್ಟೇ ಕಷ್ಟ ಆಗ್ಲಿ ಅಂತ ಬೆಳೆಸಿದ್ಮೇಲೆ ಅವ್ರು ಕೇಳ್ದಂಗೆ ಯಾಕೆ ಕೊಡ್ಬೇಕು? ನಮಗೂ ಅನುಕೂಲ ಆಗುತ್ತೆ, ಕಟ್ಟಡ ಮಾಡ್ಕೊಂಡು ಜೀವನ ಮಾಡೋರ್ಗೂ ಅನುಕೂಲ ಆಗುತ್ತೆ. ಬರೀ ವರ್ತಕರಿಗೆ ಕೊಟ್ಟು ಲಾಭ ಮಾಡಬಾರ್ದು, ನಾವು ಜೀವನ ರೈತರನ್ನು ಜೀವನ ಮಾಡಬೇಕು. ಹಂಗಾಗಿ ನಮ್ಮ ಪಕ್ಕಕ್ಕೆ ಒಂದು 3-4 ಮನೆಯವರು ಕಟ್ತಾರೆ ನಮ್ಗೆ, ಹಂಗಾಗಿ ನಾವು ಬಿಡಿ ಎಂದು ಕೊಡಲ್ಲ ಸರ್. ಅವ್ರಿಗೆ ಕಟ್ಟಿದ್ದಕ್ಕೆ ಏನ್ ಕೊಡ್ಬೇಕು? ಕಟ್ಟಿದ್ದಕ್ಕೆ ಮುಂಚೆ ಎಲ್ಲ 50 ರೂಪಾಯಿ ಕೊಡ್ತಿದ್ವಿ, ಈಗಾಗಲೇ 60-70 ಮಾಡಿದ್ದಾರೆ. ಈಗ ಜೀವನ ಎಲ್ಲಾದ್ರು ರೇಟ್ ಆಗೈತೆ, ಹಂಗಾಗಿ 60-70 ರೂಪಾಯಿ ಕೊಡ್ತೀವಿ. ಹತ್ತು ಮಾರು ಬರ್ತೈತೆ ಒಂದ್ ಕೆಜಿ, ಒಂದ್ ಕೆಜಿಗೆ ಹಂಗಾಗಿ 60 ರೂಪಾಯಿ ಕೊಡ್ತೀವಿ. ಇವಾಗ ಮಲ್ಲೆ ಹೂವು ಒಂದ್ 10-15-13 ಮಾರು ಬರ್ತೈತೆ, ಅದಕ್ಕೂ ಅದೇ ರೇಟೇನ. ದುಂಡ್ಮಲ್ಲಿಗೆ ಕಟ್ಟರೆ ಕಡಿಮೆ, ಮಲ್ಲೆ ಹೂ ಕಟ್ಟರೆ ಏನ್ ಬೇಕಾದಷ್ಟು ಜನ ಸಿಗ್ತಾರೆ. ಅದು ಒಂದ್ ಸ್ವಲ್ಪ ತೊಟ್ಟು ಸಣ್ಣಕ್ಕಿರ್ತೈತೆ ದುಂಡ್ಮಲ್ಲಿಗೆ, ಅದ್ ಕಟ್ಟಡ ಮಾಡೋದೊಂದ್ ಸ್ವಲ್ಪ ಕಷ್ಟನೇ, ಆದ್ರೂ ಅದಕ್ಕೆ ಬೇಡಿಕೆನೂ ಐತಿ, ಅಷ್ಟೇ ಬೇಡಿಕೆ. ತೀರಾ ಯಾರನ್ನ 5 ರೂಪಾಯಿ ಹೆಚ್ಚು ಕೇಳಿದ್ರು ಕೊಟ್ಟು ಅವನ್ ಕಟ್ಟಿಸ್ಬೇಕು. ಆ ತರ ಮಾಡ್ತೀವಿ ಸರ್. ಎಲ್ಲಿ ಮಾರಾಟ ಮಾಡ್ತಾರೆ ಹೂವನ್ನ? ಹಿರಿಯರಿಗೆ ತಗೊಂಡೋಗ್ತೀವಿ ಸರ್. ಯಾವ ಸಮಯದಲ್ಲಿ ಒಳ್ಳೆ ಬೆಲೆ ಇರುತ್ತೆ? ಯಾವ ಸಮಯದಾಗೆ ಅಂದ್ರೆ ಅದಕ್ಕೆ ದುಂಡ್ಮಲ್ಲಿಗೆ ಅಂದ್ರೆ ಯಾವ ಟೈಮೇ ಕೇಳಂಗಿಲ್ಲ, ವರ್ಷ ಪೂರ್ತಿ ಏನ್ ಬರಲ್ವಲ್ಲ, ಅದು ಒಂದ್ ಸ್ವಲ್ಪ ದಿನ ಬಂದ್ರು ಅಲ್ಲ ಅವನ್ನೇ ಜಾಸ್ತಿ ಬೇಡಕ್ಕೆ. ಅದಕ್ಕೆ ಅದ ಯಾವಾಗ್ಲೂ ಆಸೆ ಪಡ್ತಾರೆ, ಯಾವಾಗ್ಲೂ ಬೇಡಿಕೆ ಇರ್ತೈತೆ. ಈ ಕಾಕಡ ಮಲ್ಲೆ ಅಂದ್ರೆ ಇವ್ ಮಲ್ಲೆನು ಸಾನೆದಿಂದಲ್ಲೂ ಬರ್ತೈತ ಅದು, ಅದ್ರ ಮೇಲೂ ಯಾರು ಅಷ್ಟೊಂದು ಆಸಕ್ತಿ ಪಟ್ಟು ಇಷ್ಟ ಪಡಲ್ಲ. ಈ ದುಂಡ್ಮಲ್ಲಿಗೆ ಅಂದ್ರೆ ಅಷ್ಟು ಆಸೆ ಪಡ್ತೈತೆ ದುಂಡು ಮಲ್ಲಿಗೆ ಅಂತಂದೇಳಿ, ಅದಕ್ಕೆ ಯಾವಾಗ್ಲೂ ಬೇಡಿಕೆ ಇದ್ದಿರ್ತೇವೆ ಸರ್. ಗುಲಾಬಿ ಒಳ್ಳೆ ಲಾಭದಾಯಕ ಅಂತ ಸ್ವಲ್ಪ ಬೆಳೆ, ಗುಲಾಬಿ ಬೆಳೆದಿಲ್ಲ ಸರ್, ಚಿಂತಾಮಣಿ ಚೆಂಡು ಹಾಕಿದ್ವಿ, ಅದು ಬಹಳ ಚೆನ್ನಾಗಿರ್ತೈತೆ. ಅದು ಹೋಗಿ ಇಷ್ಟೊತ್ತಿನಾಗ ಎಲ್ಲ ಬಿಡಿಸ್ಕೊಂಬಂದು ಈ ಸರಿ ಹಾಕಿಲ್ಲ ಸರ್, ಈ ಸರಿ ಹಾಕಕ್ಕಾಗಲ್ಲ ಅಂತಂದೇಳಿ ಹಾಕ್ಲಿಲ್ಲ. ಹಾಕಿದ್ರೆ ಅದ್ರಾಗೂ ಬಹಳ ಲಾಭ ಐತೆ. ಚಿಂತಾಮಣಿ ಚೆಂಡುವನು ಹಾಕಿದೀವಿ ಒಂದ್ ಸ್ವಲ್ಪನ, ಅದನ್ನ ಬಿಡಿಸ್ಕೊಂಬಂದು ಏರ್ಸಕ್ಕೆ 3 ರೂಪಾಯಿ ಕೆಜಿ ಹಂಗೆ ಕೊಟ್ಟು ಎಸಿ ಬೆಳಗ್ಗೆ ತಗೊಂಡೋಗಿ ಮಾರ್ಕೆಟಿಗೆ ಬಿಟ್ಟು ಬರ್ತಿದ್ವಿ. ಅದ್ರಾಗೂ ಲಾಭ ಇತ್ತು ಸರ್, ಲಾಭ ಇತ್ತು ಬಹಳ ಚೆನ್ನಾಗಿ. ಹೂವು ಅಂದ್ರೆ ಪ್ರತಿ ದಿವಸನು ಆದಾಯ ಬರ್ತಾ ಇರುತ್ತೆ, ಅದೇ ರೀತಿ ತರಕಾರಿ ಬೆಳೆದ್ರು ಪ್ರತಿ ದಿವಸ ಆದಾಯ ತರಕಾರಿ ಬೆಳಿಬಹುದು, ಆದಾಯ ಐತೆ. ನಮ್ ಪಕ್ಕಕ್ಕೆ ಹೊಲದಕ್ಕೆ ನಾವ್ ಯಾವಾಗ್ಲೂ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಬಹಳ ಅಡಗುಡಿ ಆಗಿರ್ತೈತೆ, ತುಂಬಾ ವಸ್ತು ಅದನ್ನ ಕಂಟ್ರೋಲ್ ಮಾಡಕ್ ಅಲ್ಲ. ಹಂಗಾಗಿ ನಾವು ತುಂಬಾ ಬೆಳೆದೇನು ಬೆಳೆಯಲ್ಲ ಸರ್, ನಮ್ಮ ಹೊಲದಾಗೆ ಬೆಳೆಯಕ್ಕಲ್ಲ. ನಮ್ ಮನೆ ಮುಂದೆ ನಿಂಬೆ ಗಿಡ ಹಾಕೊಂಡಿದೀವಿ, ಎಳ್ಳಿ ಗಿಡ ಹಾಕೊಂಡಿದೀವಿ, ನುಗ್ಗೆ ಗಿಡ ಹಾಕೊಂಡಿದೀನಿ. ನಮ್ ಜಾಗದಾಗ ಜಾಗ ಚೆನ್ನಾಗೈತೆ. ಆಮೇಲೆ ಇದನ್ನ ಒಂದು 300-400-15 ರೂಪಾಯಿ ಕಾಯಿ ತಕೊಂಡು ಸಸಿ ಮಾಡಿ ತೆಂಗಿನ ಸಸಿ ಮಾರಾಟ ಮಾಡ್ತೀವಿ. ಸ್ವಲ್ಪ ಜಾಗದಾಗ ಹಾಕೊಂಡ್ರೆ ಅವು 120 ರೂಪಾಯಿ ಒಂದ್ ಸಸಿ ಮಾರಿದೀವಿ. ಒಂದ್ 300 ಗಿಡ ಬೆಳೆಸಿದ್ವ ಸರಿನ, ಈ ಸರಿ ಒಂದ್ 150-200 ಐತೆ, ಅವನ್ನ ಮಾರಾಟ ಮಾಡ್ತೀವಿ ಸರ್. ಒಳ್ಳೆ ತಳಿ ಬೇಕು ಅಂತ, ಒಳ್ಳೆ ತಳಿ ಅಂದ್ರೆ ಈಗ ಜಾಸ್ತಿ ದಿನದ ಗಿಡ ಇಷ್ಟು ವರ್ಷದವು ಇವು ಗಿಡ ಅಂತ ಗೊತ್ತಿರ್ತೈತಲ್ಲ ಪಕ್ಕ, ಮುಂಚೆ ಎಲ್ಲ ಬೆಳೆದಿರೋರು ಮುಂಚೆ ಗಿಡ ಇವು ದೊಡ್ಡ ಗಿಡಗಳು ಅಂತ ಹೇಳ್ತಾರಲ್ಲ, ಅಂತರ್ಥಾಗೆ 10-15 ರೂಪಾಯಿ ಒಂದ್ ಕಾಯಿ ತಂಪ್ತೀವಿ. ಮನೆ ಮುಂದೆ ಜಾಗ ಇರ್ತೈತೆ, ನೀರು ಬೇಕಾಗಿಲ್ದ ವೇಸ್ಟ್ ಇರ್ತೈತಲ್ಲ, ಅಲ್ಲಿ ನೀರು ಹೋಗ್ತಾ ಹೇಳು ಅಂತಂದ್ ಹೇಳ್ಬಿಟ್ಟು ಅದು ಯಾರಿಗೂ ಪ್ರಚಾರ ಇಲ್ಲ, ನಾನು ಸುಮ್ನೆ ಎಲ್ಲ ಮನೆ ಮುಂದೆ ನಮ್ಮ ಹೊಲದಕ್ಕೆ ಹಾಕಕ್ಕೆ ಅಂತಂದ್ ಬೆಳ್ಕೊಂಡು ನಾವು 120 ರೂಪಾಯಿ ಒಂದ್ ಗಿಡ ಕೊಟ್ಟಿದ್ವಿ ಸರ್. ಎಷ್ಟು ದಿವಸ ಬೆಳೆಸಬೇಕು? ಒಂದ್ 6 ತಿಂಗಳು ವರ್ಷ ಬೆಳೆಸಬೇಕು ಸರ್. 1 ವರ್ಷಕ್ಕೆ ಬೆಳೆಸಿದ್ರೆ ಬಂದ್ಬಿಡ್ತಾ? 1 ವರ್ಷಕ್ಕೆ ಬೆಳೆಸಿದ್ರೆ ಬರ್ತೈತೆ. ಹೋದ ಸರಿ ಒಂದು 300 ಇತ್ತು, 120 ರೂಪಾಯಿ ಕೊಟ್ಟಿದ್ವಿ, ಈ ಸರಿ ಒಂದ್ 150-200 ಐತೆ. ಕೊಟ್ಟಿಲ್ಲ ಮತ್ತೆ ಅಡಿಕೆ ಸಸಿ ಮಾರಾಟ ಮಾಡ್ಬೇಕು ಅಂದ್ರೆ ಅದು ಬಹಳ ಇದಾಗ್ಬಿಡುತ್ತೆ. ಅವಕ್ಕೆ ಯಾವಾಗ್ಲೂ ನೀರ್ ಬಿಡ್ಲೇಬೇಕು, ಸಸಿ ಮಾಡ್ಬೇಕು, ಅವಕ್ಕೆಲ್ಲ ನೀರ್ ಬಿಡ್ಬೇಕು. ಇದು ಅಂದ್ರೆ ಭೂಮಿ ಕೂಣಿದ್ವಿ, ನೀರ್ ಬಿಟ್ರೆ ಬೆಳ್ಕೊಂಡ್ ಬಿಡುತ್ತೆ ಅದು. ಅದೇ ನಂತ ಇದು ಮಾಡಲ್ಲ, ಅಡಿಕೆ ಸಸಿ ಹಂಗಲ್ಲ. ಅಡಿಕೆ ಸಸಿಗೆ ನೆಳ್ ಮಾಡ್ಬೇಕು, ಅವೆಲ್ಲ ಮಾಡಿಲ್ಲ ಸರ್. ತೆಂಗಿನ ಗಿಡ ಮಾತ್ರ ಇವೊಂದ್ 2-3 ವರ್ಷ ಇದ್ದಲ್ಲೂ ತೆಂಗಿನ ಸಸಿ ಮಾರಾಟ ಮಾಡಿದೀವಿ. ಸಡೆ ಬೀಜ ಮಾರ್ತೀವಿ, ಯಾರಾದ್ರೂ ಕೇಳಿದ್ರೆ ಸಡೆ ಬೀಜ ನಮ್ಮಲ್ಲಿ ಸಿಗ್ತವೆ, ಸಿಗ್ತವೆ. 100 ರೂಪಾಯಿ ಕೆಜಿ ಮಾರಾಟ ಮಾಡ್ತೀವಿ. ಕುರಿಮರಿ ಮೇಯಿಸ್ತೀವಿ, ಕುರಿಮರಿ ಮಾರಾಟ ಮಾಡ್ತೀವಿ. ನಿಮ್ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ, ಎಲ್ಲ ಉತ್ಸಾಹದಲ್ಲಿ ಭಾಗವಹಿಸ್ತೀರ, ಜಮೀನ್ ಕೆಲಸ ಮಾಡ್ತೀರ. ನೂರ್ ಏಟು ತಿಂದು ಒಂದು ಸಿಲೆ ಇದಾಗೈತೆ ಅಂತಾರಲ್ಲ, ಆತರ ನನ್ ಜನ್ಮನೇನ ಅಷ್ಟು ಉಳಿಪೆಟ್ಟು ತಿಂದೈತೆ ಅಂತ ಕಷ್ಟಪಟ್ಟಿದ್ವಿ. ನಮ್ ತಂದೆ ಒಂದ್ ಸ್ವಲ್ಪ ಏಜ್ ಆಗಿದ್ದಾರೆ, ಕೊಟ್ ಮದುವೆ ಮಾಡಿದಾರೆ ನಮ್ ತಾಯಿ. ನಮ್ ತಂದೆಗೂ ಒಂದ್ ಸ್ವಲ್ಪ ಪಾಪ ಕಷ್ಟ ಇತ್ತು, ಬೆದ್ಲ ಬೇಳೆ ನೋಡ್ಕೊಂಡ್ ಬರಿರ್ಲಿಲ್ಲ. ಅವ್ರನ್ನೆಲ್ಲಾರ್ನು ಬಹಳ ಕಷ್ಟಪಟ್ಟು ಸಾಕಿದೀನಿ ಸರ್. ನಾನು ಸಣ್ಣಳಿದ್ದಲು ಬಹಳ ಅಂದ್ರೆ ಅದು ಹೇಳಲೇಬಾರ್ದು, ಅದು ಪ್ರಚಾರನೇ ಆಗ್ಬಾರ್ದು, ಅಷ್ಟು ಕಷ್ಟಪಟ್ಟಿದ್ದೀನಿ ಸರ್ ನಾನು. ಅಷ್ಟು ಕಷ್ಟಪಟ್ಟು ಸಾಕಿದ್ದೆ, ಇವತ್ತಲೂ ಕಷ್ಟಪಟ್ಟು ಅಷ್ಟು ಎಲ್ಲರನ್ನು ಸಾಕಿದೀನಿ, ನಮ್ಮ ಮನೆಯವರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಮಗಳಿಗಿಂತೂ ನನ್ನ ಮನೆಯವ್ರನ್ನ ಹೇಳ್ತಿ ಎಂಬುದಕ್ಕಿಂತ ಮಗಳು ಒಂಬಂಗ್ ಸಾಕಿದಾರೆ ನನ್ನ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ನಮ್ಮ ತಂದೆ ತಾಯಿಗಿಂತೂ ನನ್ನ ಯಜಮಾನರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಬಹಳ ಪಾಟ್ ಬಿದ್ದು ನಮ್ಮ ತಂದೆ ತಾಯಿನು ಸಾಕಿದೆ, ನನ್ನ ತಂಗಿಯರ್ನು ಸಾಕಿ, ಎಲ್ಲರನ್ನು ಸಾಕಿದ್ದಕ್ಕೂ ನನ್ನ ಗಂಡ ಒಳ್ಳೇರು ಸಿಕ್ಕಿದ್ದಾರೆ ನಮ್ಮ ಯಜಮಾನರು ಒಳ್ಳೇರು. ದೇವರು ಯಾವ್ದೋ ಒಂದು ರೀತಿ ಕಾಪಾಡ್ತಾನೆ ಎಂಬುದು ಇದೆ ನೋಡು. ಯಾವ ಕಾಲಕ್ಕೂ ಒಂದು ಮನುಷ್ಯನಿಗೆ ಸುಖ ಎಂಬದ್ ಕಾಣಲಿಲ್ಲ ಅಂದ್ರೆ ಒಂದ್ ರೂಪದಾಗಲ್ಲ ಒಂದ್ ರೂಪದಾಗ ತೋರಿಸ್ತಾನೆ ಅಂದ್ರೆ ಇದೇ ಸಾಕ್ಷಿ ಸರ್ ನಮ್ದೇನು. ಈಗಿನ ಮಹಿಳೆಯರೆಲ್ಲ ಈ ಕೃಷಿ ತುಂಬಾ ಕಷ್ಟ ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ. ಮಹಿಳೆಯರೆಲ್ಲ ಹೇಳ್ತಾರೆ ಅಂದ್ರೆ ಅವ್ರ ಮನೆ ಕಡೆಯಲ್ಲಿ ತವ್ರ ಮನೆಯರಾದ್ರೂ ಕೊಡಂಗಿರ್ಬೇಕು, ಹಂಗ ಇದ್ದು ಬಿಡು ಅವ್ರಿಗೆ ಯಾವ್ದಾದ್ರು ಅಜ್ಜಂದ ಅಜ್ಜಿದ ಗಂಟಿರ ಅಂತಾರಾದ್ರೆ ಆತರ ಮಾಡ್ತಾರೆ. ನನಗೆ ಯಾವ ಕಡೆ ಇದ್ದಲೂ ಒಂದು ನೂಲ್ ನೆಳೆವಷ್ಟು ನನಗೇನು ಆದಾಯ ಇಲ್ಲ ಸರ್. ನನ್ನ ಜೀವನನೇನ ದುಡ್ಡು ಜೀವನ ಮಾಡ್ಬೇಕು ನನಗೆ, ಹಂಗಾಗಿ ನನಗೆ ಯಾವ ವಿಧಿ ಇಲ್ಲ, ನಾನು ಮಾಡ್ಕೊಂಡು ಉಣ್ಬೇಕು. ನನಗೆ ಯಾರ ಕಡೆಯಿಂದಲೂ ನನಗೆ ಸಹಾಯ ಎಂಬುದು ಇಲ್ವೇ ಇಲ್ಲ. ನಾನು ಇನ್ನೊಬ್ರಿಗೆ ಸಹಾಯ ಮಾಡಿದೀನಿ ದುಡ್ದು, ನನಗಂತ ಯಾವ ಸಹಾಯ ಇಲ್ಲ. ಹಂಗಾಗಿ ನಾನು ಜನ್ಮ ಗಟ್ಟಿ ಮಾಡ್ಕೊಂಡು ದುಡ್ಕೊಂಡು ಊಟ ಮಾಡ್ತೀನಿ ಸರ್. ಯಾವತ್ತು ಕಷ್ಟ ಅನ್ಸಿಲ್ಲ? ಕಷ್ಟ ಅನ್ಸೋದಿಲ್ಲ, ಅನ್ಸೋದು ಇಲ್ಲ, ಅನ್ಸಿಲ್ಲ. ಅದು ಯಾವತ್ತೂ ಎಂತ ಕಷ್ಟ ಬಂದ್ರು ಇದು ಕಷ್ಟ ಅಂತಂದ್ರೆ ಅದಕ್ಕೆ ಪರಿಹಾರ ಇಲ್ಲ, ಮಾಡ್ಲೇಬೇಕು ಮಾಡ್ಲೇಬೇಕು. ಹಂಗಾಗಿ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಜೀವನ ಮಾಡಿದ್ನಿ ಸರ್. ನಮ್ಮ ಮನೆ ಇದ್ದ ಯಾವ್ದೊಂದಾಗ್ಲೇಳು, ನಮ್ಗೆ ಗಂಡನ ಮನೆಯವರು ನಮ್ಮನ್ನ ಅಷ್ಟೊಂದು ಇದ್ ಮಾಡಿದ್ರು, ನಮ್ಮ ತವ್ರ ಮನೆಗೂ ನಮ್ಮನ್ನ ಯಾರು ನೋಡ್ಕೊಂಬಂಗಿರ್ಲಿಲ್ಲ. ಇಬ್ಬಿಡು ಇದಾದ್ರೂ ಜೀವನ ನಮ್ಮ ಮನೆಯವರು ಲಾಯರು ಆದ್ರೂ ಹೋಗಿ ಎಲ್ಲೂ ದುಡಿಮೆ ದುಡಿಯಕ್ಕಾಗ್ಲಿಲ್ಲ. ನಮ್ಮ ಮನೆಯವ್ರು ಒಂದ್ ಸ್ವಲ್ಪ ಸ್ವಾಭಿಮಾನಿ, ಈಗ ಬೇರೆ ಏನಾದ್ರೂ ಅದನ್ನು ಇದ್ ಮಾಡಿತರ ಅಂತ ಶಕ್ತಿ ಇರ್ಲಿಲ್ಲ, ಅಂತ ಸ್ವಾಭಿಮಾನಿ ಅವ್ರದ್ದು. ಆ ತರ ಮಾಡಿದ್ಮೇಲೆ ಮಕ ಇಳುಮಕ ಆದ್ಮೇಲೆ ಜೀವನನಾದ್ರೂ ಮಾಡಕ್ ಒಂದ್ ಗಟ್ಟಿ ಇದ್ ಮಾಡ್ಕೋಬೇಕಲ್ಲ. ಆ ತರ ಆಗಿ ಇಷ್ಟು ಮಾಡ್ಬೇಕು ಅಂತ ಆಸಕ್ತಿ ಪಟ್ಟು ಮಾಡಿರತ್ ಸರ್. ನಮ್ಗೆ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ಕೃಷಿ ಬದುಕೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ಯಾವ ಸಹಕಾರ ಸಿಗುತ್ತೆ ಅಂದ್ರೆ ನಮ್ಮ ಮನೆಗೆ ಮೂರ್ ಜನನೇ ಇರೋದು, ನಾವಿಬ್ರಲ್ಲೂ ಕೆಲಸ ಮಾಡ್ತೀವಿ. ನಾವು ಹಂಗೂ ತೃಪ್ತಿಗೆ ಬಂತು ಯಾರು ಸಿಗ್ಲಿಲ್ಲ ಮಾಡಕ್ ಆಗ್ಲಿಲ್ಲ ಅಂತ ಕಾಲಕ್ಕೆ ಯಾರನ್ನ ಇಬ್ರು ಒಬ್ರು ಕೆಲಸಕ್ಕೆ ಇಕ್ಕಿಂತೀವಿ, ಬಿಟ್ರೆ ನಾವಿಬ್ರು ಮಾಡ್ತೀವಿ ಕೆಲಸ. ನಮ್ಮ ಮನೆಯವರು ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಮಗ ಸಣ್ಣನು ಇವಾಗ ಫಸ್ಟ್ ಇಯರ್ PUC ಓದ್ತಾ ಇದ್ದಾನೆ. ನಾವು ಮೂರ್ ಜನನ ಕೆಲಸ ಮಾಡ್ತೀವಿ. ಅವನು ಬಂದಾಗ ಏನಂತ ಕೆಲಸ ಮಾಡಲ್ಲ, ನಾವು ಬಿಡು ಅವನೇನು ಅವನು ಸಣ್ಣಂತ ಏನ್ ಕೆಲಸ ಮಾಡಿಸೋದಂತ ಮಾಡ್ಸಲ್ಲ. ನಾವಿಬ್ರಳು ಕೆಲಸ ಮಾಡ್ತೀವಿ. ಮುಂದೆ ಮಗನ ಕೃಷಿ ಬದುಕಿ ತರ ಇಲ್ಲ ಸರ್, ಇಲ್ಲ ಸರ್, ಓದಿಸ್ತೀವಿ ಓದಿಸ್ತೀವಿ. ಇನ್ನು ನಮ್ ಜೀವನನೇ ಮಕ್ಳಿಗೂ ಆಗದು ಬೇಡ ಅಂತಂದೇಳಿ ಓದಿಸ್ತೀವಿ ಸರ್ ಅವನ್ನ. ಕೃಷಿ ಬದುಕಿಗೆ ಅಂತಾರಲ್ಲ ಸರ್ ಮಗ ಸಣ್ಣನು. ನಮ್ಗೆ ಇಷ್ಟೆಲ್ಲ ಮಾಡ್ಕೊಂಡು ಜೀವನ ಮಾಡಿದ್ವಿ. ಬಹಳ ನೊಂದಿರೋ ಜೀವನ ಅಂದ್ರೆ ಹೆಣ್ಣಿಂದ್ರಾಗೆ ನಾನೇ ಅಂದ್ಕೊಂಡಿದ್ದೀನಿ ನನ್ನ ಮನಸ್ಸಿನಾಗೆ. ನನಗಿಂತ ಕಷ್ಟ ಯಾರಿಗೈತೆ ನನಗೆ ಗೊತ್ತಿಲ್ಲ, ನನಗಾಗಿರೋ ಕಷ್ಟ ಮಾತ್ರ ನಾನೇ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಆಗಿತ್ತು ಸರ್ ನಮ್ಗೆ. ಮುಂದೆ ಏನೇನು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ವಿ? ಏನ್ ಮಾಡ್ಬೇಕು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಅಡಿಕೆ ಗಿಡ ಇಡೋಣ. ಈ ಕಡೆಯಲ್ಲಿ ಒಂದ್ ಸ್ವಲ್ಪ ಜಾಗ ಐತೆ, ಅಡಿಕೆ ಗಿಡ ಇಡ್ಬೇಕು ಅಂಬ ಆಸೆ ಐತೆ. ಅದನ್ನ ಬಿಟ್ರೆ ಇನ್ನೇನ್ ಮಾಡಕ್ ಸಂಬಂಧ ಸ್ವಲ್ಪ ಜಮೀನಾಗೆ ಅಷ್ಟು ಮಾಡ್ಕೊಂಡು ಇದ್ರಾಗೆ ಇನ್ನೊಂದೆರಡು ಫಾರ್ಮಿಲ್ನಾಗೆ ಯಾವ್ದಾನ ಇನ್ನೊಂದೆರಡು ಆಕ್ಸಿಡೆಂಟ್ ಅದ್ರಾಗೆ ಒಂದು ವೃತ್ತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇತ್ತು ಅಷ್ಟೇ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಜೀವನ ಸಂತೋಷ ಸಂತೋಷವಾಗೈತಿ ಸರ್. ನಾವು ಒಂದು ನೂರು ತೆಂಗಿನ ಗಿಡ ಐತೆ. ಆಮೇಲೆ ಹಿಂಗೆ ಯಾರಾದ್ರೂ ಹಿಂಗೆ ಅಕ್ಕಪಕ್ಕದಾಗೆ ಕಾಯಿ ಮಾರಾಟ ಮಾಡೋಂತರ್ತಾಗೆಲ್ಲ ಕಾಯಿ ತಗೊಂಡು ವ್ಯಾಪಾರನು ಮಾಡ್ತೀನಿ. 10 ರೂಪಾಯಿ ಹಂಗೆ ತಾಮದು, 12 ರೂಪಾಯಿ 15 ರೂಪಾಯಿ ಹಂಗೆ ಕೊಡೋದು ಅವೆಲ್ಲ ಮಾಡ್ತೀನಿ. ನಾನು ತೀರಾ ಕೂತ್ಕೊಂಡಂತ ಜೀವನ ಮಾಡಲ್ಲ. ನಾವು ಜಮೀನ ಕೆಲ್ಸಕ್ಕೆ ಹೋಗ್ದಿಲ್ದ್ರು ಇಂಥದ್ರಾಗಾದ್ರೂ ನಾನು ಆದಾಯ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್. ನಾನು ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಸರ್ ನಾವು. ಬಹಳ ಸಂತೋಷ ಶಿವಮರ. ಇದುವರೆಗೂ ನಿಮ್ಮ ಈ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧವರೇ, ಇದುವರೆಗೂ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬೇಡರೆಡ್ಡಿಹಳ್ಳಿಯ ರೈತ ಮಹಿಳೆ ಶ್ರಮಜೀವಿ ಶ್ರೀಮತಿ ಶಿವಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅರೇ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ.

ವಚನ ಸಾಹಿತ್ಯದ ಆಳವಾದ ಅಧ್ಯಯನಶೀಲರು, ಕನ್ನಡ ಜಾನಪದ ಕೃತಿಗಳ ಮೂಲಕ ಹೆಸರು ಮಾಡಿರುವ ಹಾಗೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಅಥವಾ ನಮ್ಮೆಲ್ಲರಿಗೂ ಸರಳ ಹೆಸರಿನಿಂದ ಚಿರಪರಿಚಿತರಾಗಿರುವ ಗೋರೂಚ ಅವರ ಮನದಾಳದ ಆಶಯ ಹಾಗೂ ಹಾರೈಕೆಗಳು ನಮ್ಮ ಕೇಳುಗರಿಗಾಗಿ. ಸಾಮಾನ್ಯವಾಗಿ ಹೊಸ ವರ್ಷ ಶುಭದಾಯಕವಾಗಿರಲಿ, ಯಾವುದೇ ಕಷ್ಟಕ್ಕೆ ಅರ್ಪಣೆಗಳು ಬರೆದಿರಲಿ, ಜನ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸುವುದು ಸಹಜ. ಆದರೆ ಇಂತಹ ಭವಿಷ್ಯ ಶುಭ ಹಾರೈಕೆ ವಾಸ್ತವವಾಗಿ ಫಲಗೂಡೋದು ನಾವು ಎಷ್ಟರ ಮಟ್ಟಿಗೆ ನಮ್ಮ ಬದುಕನ್ನ ನಡೆಸ್ತೇವೆ ಅನ್ನೋದು. ನಾವು ಎಷ್ಟರ ಮಟ್ಟಿಗೆ ಕೂಡಿ ಬಾಳ್ತೇವೆ, ಸೌಹಾರ್ದದಿಂದ ಇರ್ತೇವೆ, ಪರಸ್ಪರ ವಿಶ್ವಾಸದಿಂದ ಇರ್ತೇವೆ, ಇದನ್ನ ಅವಲಂಬಿಸಿದೆ. ಈ ದೃಷ್ಟಿಯಿಂದ ಇದುವರೆಗಂತೂ ನಾವು ಎಷ್ಟು ಒಳ್ಳೆ ಇದನ್ನ ಹಾರೈಸಿದಾಗಲೂ ಅನೇಕ ನಮಗೆ ಅಹಿತವಾದಂತಹ ಚಟುವಟಿಕೆಗಳು ನಡೆದು ಹೋಗಿದ್ದ, ಅದು ಜಗತ್ತು ಇರೋ ತನಕ ಇದ್ದದ್ದೆ. ಆದರೂ ಈಗ ಬರೋ ಅಂತ ವರ್ಷ ಆ ಎಲ್ಲ ಅನಿಷ್ಟಗಳಿಂದ ದೂರ ಆಗಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ಒಂದು ವಾತಾವರಣ ಮೂಡಲಿ ಮತ್ತೆ ನಮ್ಮ ನಾಡು ಸಮೃದ್ಧವಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಇತ್ತೀಚೆಗಂತೂ ನಾವು ಆಡುವಂತಹ ಮಾತುಗಳಲ್ಲಿ ಸಂಯಮ ಇಲ್ಲದೆ ಅನೇಕ ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು, ಮಾತು ಬಹಳ ಮುಖ್ಯವಾದಂತಹದ್ದು. ಇದನ್ನ ಅದರಲ್ಲೂ ಹೊಣೆಗಾರಿಕೆಯ ಸ್ಥಾನದಲ್ಲಿರುವಂತಹ ಎಲ್ಲರೂ ಕೂಡ ಈ ಬಗ್ಗೆ ತುಂಬಾ ಎಚ್ಚರ ವಹಿಸಬೇಕಾದ ಅಗತ್ಯ. ಅದಕ್ಕೆ ಶರಣರು ಮಾತೆ ಜ್ಯೋತಿರ್ಲಿಂಗ ಅಂತ ಕರೆದ್ರು, ಅದಕ್ಕೊಂದು ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟರು. ಈ ದೃಷ್ಟಿಯನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ಆಡೋ ಮಾತುಗಳಲ್ಲಿ ಒಂದು ಪರಿಶುದ್ಧತೆ ಪವಿತ್ರತೆ ಇರಬೇಕು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅದು ಸತ್ಯದಿಂದ ಕೂಡಿರಬೇಕು. ಇಂತಹ ಒಂದು ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಳುವ ಸಂಕಲ್ಪ ಮಾಡಿದ್ರೆ ಹೊಸ ವರ್ಷ ಸಹಜವಾಗಿ ಹರ್ಷದಾಯಕವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ಒಟ್ಟಾರೆ ಜನಹಿತಕ್ಕೆ, ಜನಶಾಂತಿಗೆ, ಜನ ನೆಮ್ಮದಿಗೆ ಮೀಸಲಾಗಿರಬೇಕು. ಹಾಗೆ ಮಾಡಿದಾಗ ಹೊಸ ವರ್ಷ ಖಂಡಿತ ಹರ್ಷದಾಯಕವಾಗುತ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹಾಗೆ ಹೊಸ ವರ್ಷ ಹಿಂದಿನ ಎಲ್ಲ ಕಹಿಗಳನ್ನು ದೂರ ಮಾಡಿ ಹೊಸ ಸಿಹಿಯನ್ನು ಮೂಡಿಸಲಿ ಅಂತೇಳಿ ನಾನು ಹಾರೈಸುತ್ತೇನೆ. ಆಕಾಶವಾಣಿ ಚಿತ್ರದುರ್ಗ ಸ್ನೇಹಿತರೇ, ನೀವು ಕೇಳ್ತಾ ಇದ್ದೀರಾ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈಗ ಕಾರ್ಯಕ್ರಮದಲ್ಲಿ ಕೇಳೋಣ ಒಂದು ಜಾನಪದ ಗೀತೆ. ಹಾಡಿದ್ದಾರೆ ಸಂಗೀತ ಕಟ್ಟಿ ಹಾಗೂ ಸವಿತಾ. ಸುವನಾರೀ